ತವ ಕಥಾಮೃತಂ ತತ್ ಜೀವನಂ ಕವಿಬೇರೇಡಿತಂ ಕಲ್ಮಶಾಪಂ ಶ್ರವಣಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಹದಿನಾಲ್ಕನೇ ಡಿಸೆಂಬರ್ 1883 ಮಾರ್ಗಶಿರ ಪೂರ್ಣಿಮೆ ಶುಕ್ರವಾರ, ಗಂಟೆ 9. ಪರಮಹಂಸರು ತಮ್ಮ ಕೊಠಡಿಯ ಆಗ್ನೇಯ ವರಾಂಡದಲ್ಲಿ ಬಾಗಿಲ ಹತ್ತಿರ ನಿಂತಿದ್ದಾರೆ. ರಾಮ್ಲಾಲ ಅವರ ಹತ್ತಿರ ನಿಂತಿದ್ದಾನೆ. ರಾಖಾಲ ಲಾಟು ಅವರ ಹತ್ರ ಸುಮ್ಮನೆ ಸುತ್ತಾಡ್ತಿದ್ದಾರೆ. ಮಾಸ್ಟರ್ ಅಲ್ಲಿಗೆ ಬಂದು ಪರಮಹಂಸರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ. ಪರಮಹಂಸರು ಆನಂದದಿಂದ ಹೇಳಿದರು, ಬಂದೆಯಾ, ಇಂದು ಒಳ್ಳೆ ಶುಭ ದಿನ ಅಂತ. ಇಲ್ಲಿ ರಾಖಾಲ ಲಾಟು ಅವರ ಹತ್ರ ಸುಮ್ಮನೆ ಓಡಾಡ್ತಾ ಇದ್ದಾರೆ, ಸುತ್ತಾಡ್ತಿದ್ದಾರೆ ಅಂತ ಬರೆದಿದ್ದಾನೆ ಮಾಸ್ಟರ್ ಮಹಾಶಯ. ಅವರೆಲ್ಲ ಭಕ್ತರು. 16, 17, 18, 19 ವರ್ಷದ ಭಕ್ತರು ಅಷ್ಟೇ, ಹುಡುಗ ಭಕ್ತರು. ಅಂತ ಎಳೆಯ ವಯಸ್ಸಿನಲ್ಲೇನೆ ಶ್ರೀರಾಮಕೃಷ್ಣರ ವ್ಯಕ್ತಿತ್ವದಿಂದ ಆಕರ್ಷಿತರಾಗಿ ಸಾಧನೆಗೋಸ್ಕರ ಬಂದವರು. ಆದರೂ ಆ ವಯಸ್ಸಿಗೆ ಸರಿಯಾದಂತಹ ಚಪಲ ಚಿತ್ತತೆ, ಚಟುವಟಿಕೆ ಇದ್ದೇ ಇರುತ್ತೆ. ಅಲ್ಲಿ ಸುತ್ತಾಡ್ತಾ ಇದ್ದಾರೆ. ಹಾಗೆ ಸುತ್ತಾಡುವಾಗ ಎರಡರ್ಥ, ಒಂದು ವಯಸ್ಸಿಗೆ ಸರಿಯಾದಂತಹ ಚಪಲ ಚಿತ್ತತೆ ಚಟುವಟಿಕೆ, ಇನ್ನೊಂದು ಶ್ರೀರಾಮಕೃಷ್ಣರ ಸನ್ನಿಧಿಯಲ್ಲಿ ಅವರು ಅನುಭವಿಸ್ತಾ ಇದ್ದಂತಹ ಸಲಿಗೆಯ ವಾತಾವರಣ. ಇಲ್ಲದಿದ್ರೆ ಒಬ್ಬರು ಸಾಧು ಪುರುಷರು ಕುಳಿತಿದ್ದಾರೆ ಅಂತ ಹೇಳಿದ್ರೆ ಸುತ್ತಮುತ್ತ ಗಲಾಟೆ ಮಾಡ್ಕೊಂಡು ಓಡಾಡ್ಕೊಂಡು ಇರೋದಂದ್ರೇನು, ಸುಮ್ಮನೆ ಕುಳಿತುಕೊಂಡು ಗಂಭೀರವಾಗಿ ಅವರೇನು ಹೇಳ್ತಾರೋ ಅದನ್ನು ಕೇಳ್ಕೊಂಡು ಅದಕ್ಕನುಸಾರ ಸಾಧನೆ ಮಾಡ್ಕೊಂಡು ಇರಬೇಕಾದ್ದು. ಆದರೆ ಇಲ್ಲಿ ಸಲಿಗೆ, ಒಂದು ವಿಶೇಷವಾದ ಸ್ವಾತಂತ್ರ್ಯ, ಆತ್ಮೀಯ ವಾತಾವರಣ. ಶ್ರೀರಾಮಕೃಷ್ಣರು ಆತ್ಮೀಯ ವಾತಾವರಣವನ್ನೂ ಕೊಡ್ತಾ ಇದ್ರು, ಶಿಸ್ತಿನ ಸಿಪಾಯಿಗಳೂ ಆಗಿಬಿಡ್ತಾ ಇದ್ರು. ಸಮಯ ಬಂತು ಅಂದ್ರೆ ಹೇಗೆ ಬಿಗಿ ಹಿಡಿಬೇಕೋ ಅವ್ರಿಗೆ ಗೊತ್ತು. ಆದ್ರೆ ಆ ಬಿಗಿಯನ್ನು ಎಲ್ಲ ಹೊತ್ತಿಗೂ ಹಿಡಿದುಕೊಂಡೇ ಇದ್ರೆ ತುಂಡಾಗಿ ಹೋಗ್ಬಿಡುತ್ತೆ. ಲಘು ಬಿಗಿ, ಲಘು ಬಿಗಿ ಒಟ್ಟೊಟ್ಟಿಗೆ ಬೆರೆತ್ಕೊಂಡಿದ್ರೆ ಬದುಕೋದಕ್ಕೆ ಸಾಧ್ಯವಾಗುತ್ತೆ. ಬರೀ ಬಿಗಿಯಾಗಿಬಿಟ್ರೆ ತುಂಡಾಗಿ ಹೋಗ್ಬಿಡುತ್ತೆ. ಅಯ್ಯೋ ತುಂಡಾಗಿ ಹೋಗ್ಬಿಡುತ್ತಲ್ಲ ಅಂತ ಯಾವಾಗಲೂ ಲಘುವಾಗಿಟ್ಬಿಟ್ರೆ ಮತ್ತೆ ಕೇಳಬೇಕಾಗೇ ಇಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ ಮಾಸ್ಟರ್ ಮಾಷೇನಿಗೆ, ಬಂದ್ಯಾ, ಇಂದು ಒಳ್ಳೆ ಶುಭ ದಿನ ಅಂತ. ಹರಿಯ ನೆನೆಸಿದ ದಿವಸ ಶುಭ ದಿನ. ಯಾವುದು ಶುಭ ದಿನ, ಯಾವುದು ಶುಭ ದಿನ ಅಲ್ಲ ಭಗವದ್ಭಕ್ತರಿಗೆ. ಆದರೂ ಕೂಡ ಆಯಾಯ ದಿನದ ಒಂದು ವೈಶಿಷ್ಟ್ಯ ಅಂತ ಹೇಳ್ತಕ್ಕಂಥದ್ದು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಅದನ್ನು ವಿಶೇಷವಾಗಿ ಎತ್ತಿ ಹೇಳ್ತಾ ಇದ್ದಾರೆ. ಯಾತಕ್ಕೋಸ್ಕರ ಅದು ಶುಭ ದಿನ, ಇಂದು ಬಂಗಾಳಿ ತಿಂಗಳ ಕೊನೆಯ ದಿನ, ಜೊತೆಗೆ ಪೂರ್ಣಿಮೆ ಬೇರೆ. ಮಾಸ್ಟರ್ ಇಂದು ಇಲ್ಲಿಗೆ ಬಂದಿರುವುದರ ಉದ್ದೇಶ ಪರಮಹಂಸರೊಡನೆ ಕೆಲವು ದಿನಗಳನ್ನು ಕಳೆದು ಸಾಧನೆಯಲ್ಲಿ ತೊಡಗಬೇಕು ಅಂತ. ಪರಮಹಂಸರು ಆತನಿಗೆ ಹೇಳಿದ್ದಾರೆ, ಏನಾದರೂ ಸ್ವಲ್ಪ ಸಾಧನೆ ಮಾಡಿದ್ದೇ ಆದರೆ ಯಾರಾದರೂ ಬಂದು ಹೀಗೆ ಹಾಗೆ ಅಂತ ಹೇಳಿಕೊಡ್ತಾರೆ. ಆ ಮಾತನ್ನು ಗಮನದಲ್ಲಿ ಇಟ್ಕೊಂಡು ಪರಮಹಂಸರ ಬಳಿಗೆ ಕೆಲವು ದಿನ ಇದ್ದುಕೊಂಡು ತಪಸ್ಸು ಮಾಡೋದಕ್ಕೋಸ್ಕರ, ಸಾಧನೆ ಮಾಡೋದಕ್ಕೋಸ್ಕರ ಬಂದಿದ್ದಾನೆ. ಈ ಮಾತನ್ನು ಅವನು ನೆನಪಿಟ್ಕೊಂಡಿದ್ದಾನೆ. ಏನದು? ಸರಿಯಾದ ರೀತಿಯಲ್ಲಿ ಸಾಧನೆಗೆ ತೊಡಗ್ತು ಅಂತ ಹೇಳಿದ್ರೆ ಒಬ್ಬರಲ್ಲ ಒಬ್ಬರು ಬಂದು ಹೀಗೆ ಹೀಗೆ ಮಾಡಬೇಕು ಅಂತ ಹೇಳಿಕೊಡ್ತಾರೆ ಕಾಲಕಾಲಕ್ಕೆ ಅಂತ. ಇಲ್ಲಿ ಶ್ರೀರಾಮಕೃಷ್ಣ ಸನ್ನಿಧಿಗೆಯೇ ಬಂದಿದ್ದಾನೆ ಆತ, ಇನ್ನು ಅವರು ಇವರು ಯಾರು ಹೇಳ್ಕೊಡ್ಬೇಕಾದ ಕಾರಣ ಇಲ್ಲ, ಇವರೇ ಹೇಳ್ಕೊಡ್ತಾರೆ. ಆದರೆ ತಾನು ಮಾಡ್ತಾ ಇದ್ದೇನೆ ಅನ್ನೋದನ್ನ ಶ್ರೀರಾಮಕೃಷ್ಣ ಕಣ್ಣೆದುರಿಗೆ ಮಾಡಿ ತೋರಿಸಿದ್ರೆ ಅವರು ಸಕಾಲದಲ್ಲಿ ಯಾವ್ಯಾವ ಉಪದೇಶವನ್ನು ಕೊಡಬೇಕು ಅದನ್ನು ಕೊಟ್ಟು ನನ್ನ ಸಾಧನೆಯನ್ನು ನಿರಾತಂಕವಾಗಿ ಮುಂದುವರೆದುಕೊಂಡು ಬರುವಂತೆ ಮಾಡ್ತಾರೆ ಅಂತನ್ನುವ ಒಂದು ಆಸೆಯಿಂದ ಭರವಸೆಯಿಂದ ಬಂದಿದ್ದಾನೆ. ಶ್ರೀರಾಮಕೃಷ್ಣ ಹೇಳಿದಾರಲ್ಲ ಆಗಾಗ ಏಕಾಂತ ವಾಸನ ಮಾಡಬೇಕು, ಸಾಧು ಸಂಘ ಮಾಡಬೇಕು ಅಂತ. ದಕ್ಷಿಣೇಶ್ವರ ಆಗಿನ ಕಾಲದಲ್ಲಿ ಅತ್ಯಂತ ಏಕಾಂತವಾದಂತಹ ನಿರ್ಜನ ನೀರವ ಪ್ರದೇಶವಾಗಿತ್ತು, ಈಗ ಅದು ಸಿಟಿಯಾಗ್ಬಿಟ್ಟಿದೆ. ಆಗ ಅದು ನಿರ್ಜನ ನೀರವ ಶಾಂತ ಪ್ರದೇಶವಾಗಿತ್ತು. ಮತ್ತು ಶ್ರೀರಾಮಕೃಷ್ಣಗಿಂತ ಸತ್ಸಂಗ ಇನ್ಯಾವುದು ಬೇಕು, ಅವರಿಗಿಂತ ಸಾಧು ಸಂಘ ಇನ್ಯಾವುದು ಬೇಕು. ಆದ್ರಿಂದ ಎರಡು ಒಟ್ಟೊಟ್ಟಿಗೆ ಸಿಕ್ಕಿದೆ. ಅದರಿಂದ ಮಾಸ್ಟರ್ ಮಾಷೆ ಅದನ್ನ ಸದುಪಯೋಗ ಪಡಿಸಿಕೊಳ್ಳುವ ದೃಷ್ಟಿಯಿಂದ ಅಲ್ಲಿಗೆ ಬಂದು ವಾಸವಾಗೋದಕ್ಕೆ ತೀರ್ಮಾನ ಮಾಡಿದ್ದಾನೆ. ಕೆಲ ದಿನಗಳ ಮಟ್ಟಿಗೆ ಪರಮಹಂಸರು ಮಾಸ್ಟರ್ಗೆ ಹೇಳಿದ್ದಾರೆ, ಮೊದಲೇ ನೀನು ಅತಿಥಿ ಶಾಲೆಯಲ್ಲಿ ದಿನವೂ ಊಟ ಮಾಡೋದು ಸರಿಯಲ್ಲ, ಅದನ್ನು ಏರ್ಪಡಿಸಿರುವುದು ಸಾಧುಗಳಿಗೆ ಮತ್ತು ಭಿಕ್ಷುಗಳಿಗೆ, ನಿನ್ನ ಊಟಕ್ಕಾಗಿ ಒಬ್ಬ ಅಡಿಗೆಯವನನ್ನು ಕರೆದುಕೊಂಡು ಬಾ ಅಂತ. ಮಾಸ್ಟರ್ ಆ ರೀತಿಯಾಗಿ ಒಬ್ಬ ಅಡಿಗೆಯವನನ್ನು ಕರೆದುಕೊಂಡು ಬಂದಿದ್ದಾನೆ. ಪರಮಹಂಸರು ಅಡಿಗೆ ಮಾಡೋದಕ್ಕೆ ಆತನಿಗೆ ಒಂದು ಸ್ಥಳವನ್ನು ಏರ್ಪಡಿಸಿಕೊಟ್ಟಿದ್ದಾರೆ. ಈಗ ರಾಮಲಾಲ್ನಿಗೆ ಹೇಳ್ತಾ ಇದ್ದಾರೆ, ಮಾಸ್ಟರ್ನಿಗೆ ಹಾಲಿನ ವ್ಯವಸ್ಥೆ ಮಾಡುವ ಹಾಗೆ. ಹಾಗೂ ಕೂಡ ಟೀ ಕುಡಿಯುವ ಅಭ್ಯಾಸ. ಶಾರದಾದೇವಿಯವರು ಕೂಡ ಅಲ್ಲಿಗೆ ಬಂದಂತಹ ಭಕ್ತರಿಗೆ ಕಾಲಕಾಲಕ್ಕೆ ಟೀ ಮಾಡಿಕೊಡ್ತಾ ಇದ್ರು. ಆ ಹಳ್ಳಿಯಲ್ಲಿ ಹಾಲು ಸಿಗ್ತಾ ಇರಲಿಲ್ಲ, ಸ್ವತಃ ನಾಲ್ಕಾರು ಮನೆಗಳಿಗೆ ಓಡಾಡಿ ಅಲ್ಲೊಂದು ತೊಟ್ಕು ಇಲ್ಲೊಂದು ತೊಟ್ಕು ಅಲ್ಲೊಂದು ಚಟಾಕು ಇಲ್ಲೊಂದು ಪಾವೋದು ತೆಗೆದುಕೊಂಡು ಬಂದು ಟೀ ಮಾಡಿಕೊಡ್ತಾ ಇದ್ರು ಅಂತ ಬರ್ತೀವಿ. ಅಂತೂ ಇಲ್ಲಿ ಹಾಲಿಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಸ್ವತಃ ರಾಮಲಾಲ್ ಕರೆದು ಬಿಟ್ಟಿದ್ದೆ, ಅದ್ರ ಕಡೆಗೂ ಕೂಡ ಗಮನ ಕೊಡ್ತಾ ಇದ್ದಾರೆ, ಸಣ್ಣ ಪುಟ್ಟ ವಿವರಗಳ ಕಡೆಗೂ ಕೂಡ ಗಮನ ಕೊಡ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ಏನು ಹೇಳಿದ್ರು ಆ ಮಾತು, ಅತಿಥಿ ಶಾಲೆಯಲ್ಲಿ ನೀನು ದಿನ ಊಟ ಮಾಡೋದು ಸರಿಯಲ್ಲ ಅಂತ. ಎಂಥ ಬೋಧನೆ! ಆದರೆ ಭಂಡರು ಭಂಡರು ಅಂತಿದ್ದಾರೆ, ಅಲ್ಲಿ ಹೋಗಿ ಊಟ ಮಾಡಿ ಒಂದಷ್ಟು ಉಳಿಸಿಕೊಳ್ಳೋಣ ಅಂತ ಹೇಳ್ತಕ್ಕಂತಹ ಯೋಚನೆ ಮಾಡ್ತಾರೆ. ಅದು ಸಾಧುಗಳಿಗೆ, ಸನ್ಯಾಸಿಗಳಿಗೆ, ಭಿಕ್ಷುಗಳಿಗೆ ಆಗಾಗ ಬಂದಾಗ ಅವರಿಗೆ ಅನುಕೂಲವಾಗಲಿ ಅಂತ ಮಾಡಿಕೊಟ್ರೆ, ದುಡಿಯಬೇಕಾದಂತಹ ಜನ, ದುಡಿದು ಸಂಪಾದನೆ ಮಾಡಬೇಕಾದಂತಹ ಜನ, ಅವರು ಕೂಡ ಅದನ್ನು ದುರುಪಯೋಗಪಡಿಸಿಕೊಳ್ಳುವಂತಹ ಸಂದರ್ಭ ಬರುತ್ತೆ. ಅವತಾರ ಪುರುಷರು ಬಂದು ಹೇಗೆ ತೋರಿಸ್ಕೊಟ್ಟಿದ್ದಾರೆ ಆ ಮಾತನ್ನ. ಕಾಶಿ ಕಾಶಿ ಅಂತ ಒಂದು ಸ್ಥಳ ಇದೆ, ಕೆಲವರು ಹೋಗಿದ್ದೀರಿ, ಕೆಲವರು ಅದ್ರ ಜೊತೆ ಕೇಳಿದ್ದೀರಿ, ಇನ್ಯಾರು ಕೇಳಿದ್ವೋ ಅದಕ್ಕೆ ಕೇಳಿದ್ರಿ. ಈಗ ಅಲ್ಲಿಗೆ ಯಾತ್ರಾರ್ಥಿಗಳಾಗಿ ಬಹಳ ಜನ ಹೋಗ್ತಾರೆ, ಹೋದವರಿಗೆ ಗೊತ್ತು ಅಲ್ಲಿಗೆ ಎಷ್ಟು ಜನ ಬರ್ತಾರೆ ಅಂತ. ಈಗ ಅಲ್ಲಿ ರಾಮಕೃಷ್ಣಾಶ್ರಮ ಇದೆ, ತೀರ್ಥಕ್ಷೇತ್ರದಲ್ಲಿ ಏನಾದರೂ ರಾಮಕೃಷ್ಣಾಶ್ರಮ ಇತ್ತು ಅಂತ ಹೇಳಿದ್ರೆ ಭಕ್ತಾದಿಗಳಿಗೆ ಬಹಳ ಆನಂದ, ಅಲ್ಲಿ ಹೋಗಿ ವಾಸವಾಗಿರ್ಬೋದಲ್ಲ ಅಂತ. ರಾಮಕೃಷ್ಣಾಶ್ರಮ ಪವಿತ್ರವಾದ ವಾತಾವರಣ, ಆ ಕಡೆ ಯಾತ್ರೆಯೂ ಆಯಿತು, ವಸತಿಗೂ ಆಯಿತು, ಈ ಕಡೆ ಕಾಲಕಾಲಕ್ಕೆ ಊಟಕ್ಕೂ ವ್ಯವಸ್ಥೆ ಆಯಿತು, ಎಲ್ಲ ಚೆನ್ನಾಗಿತ್ತು. ಆದರೆ ಅತಿಥಿಗಳ ಸಂಖ್ಯೆ ಜಾಸ್ತಿ ಆಯಿತು, ಅತಿಥಿಗಳ ಸಂಖ್ಯೆ ಜಾಸ್ತಿ ಆಯಿತು. ಅದಕ್ಕೆ ತಿಳಿದ್ರೆ ಅದು ಯಾತ್ರಾ ಕ್ಷೇತ್ರ, ಬರ್ತಾ ಬರ್ತಾ ಆಶ್ರಮದವರಿಗೆ ಆಶ್ರಮ ನಡೆಸೋದೇ ಕಷ್ಟ ಆಯಿತು. ಕಾರಣ ಏನು ಅಂತ ಹೇಳಿದ್ರೆ, ಬಂದ ಭಕ್ತರು ಉಂಡ್ರು ಹೊರಟರು, ಸಾಧುಗಳಿಂದ ಎಲ್ಲ ಬಗೆಯ ಅತಿಥಿ ಸತ್ಕಾರವನ್ನು ಪಡೆದು ಅಲ್ಲಿ ವಸತಿ ಅಂತ ಹೇಳಿದ್ರೆ, ಕಾಲಕಾಲಕ್ಕೆ ನೀರನ್ನು ಒದಗಿಸ್ಕೊಡ್ಬೇಕು, ವ್ಯವಸ್ಥೆ ಬೇಕಾದವರಿಗೆ ಬಿಸ್ತೀರು ಮಾಡಿಕೊಡ್ಬೇಕು, ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು, ಎಲ್ಲ ಬಗೆಯ ಅಚ್ಚುಕಟ್ಟಾದ ವ್ಯವಸ್ಥೆಗಳನ್ನು ಸಾಧು ಬ್ರಹ್ಮಚಾರಿಗಳಿಂದ ಮಾಡಿಸಿಕೊಂಡ್ರು, ಕಾಲಕಾಲಕ್ಕೆ ಊಟ ಮಾಡಿದ್ರು, ಬರ್ತೀನಿ ಸ್ವಾಮೀಜಿ ಅಂತ ಉದ್ದಂಡ ನಮಸ್ಕಾರ ಹಾಕಿ ಭಕ್ತಿಭಾವದಿಂದ ಹೊರಟೋಗ್ಬಿಟ್ರು. ಮೊದಲು ಮೊದಲು ಈ ಸಾಧುಗಳಿಗೆ, ಸಾಧುಗಳು ನೋಡಿ ಅವರಿಗೆ ಅರ್ಥ ಆಗಲಿಲ್ಲ ಇದೆಲ್ಲ ಎಂಥದ್ದು ಅಂತ. ಅಲ್ಲ, ಭಕ್ತರು ಪ್ರಸಾದ ಸ್ವೀಕಾರ ಮಾಡಿದ್ರು, ಬಹಳ ಒಳ್ಳೆಯದು, ಶ್ರೀರಾಮಕೃಷ್ಣ ಪ್ರಸಾದ್ ಅವರಿಗೆ ತಲುಪಬೇಕಾದಂತಹದ್ದು ಸಹಜ ಅಲ್ವೇ ಅಂತ ಅಮಾಯಕವಾದಂತಹ ಮನಸ್ಸಿನಿಂದ ಭಾವಿಸಿ ನೋಡಿದ್ರೆ ಕೊನೆಗಲ್ಲಿ ಅವರಿಗೆ ಊಟಕ್ಕಿಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಬರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿಯಾಗಿ, ಅವರಿಗೆಲ್ಲ ಊಟ ಉಪಚಾರಗಳು ಜಾಸ್ತಿಯಾಗಿ, ಖರ್ಚು ವೆಚ್ಚ ಜಾಸ್ತಿಯಾಗಿ, ಇವರು ಕೊಡದೆ ಬರೀ ಪಡೆದು ಸಾಧುಗಳಿಗೆ ಇರುವುದಕ್ಕೆ ಕಷ್ಟವಾಯಿತು. ಆದ್ರಿಂದ ಈಗ ಅವರು ಒಂದು ದಿವಸಕ್ಕೆ 8 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಒಂದು ಬಗೆಯ ವ್ಯಾಪಾರದ ವ್ಯವಸ್ಥೆನೇ ಆಯ್ತಿದೆ. ನೇನು 8 ರೂಪಾಯಿ ಕೊಡಬೇಕು, ರಶೀದಿ ಹಾಕಿಕೊಳ್ಬೇಕು, ಈ ರೀತಿಯಲ್ಲಿ ಕೇಳುವಂತಹ ಸ್ಥಿತಿ ಇರಬಾರದು. ಯಾವಾಗ ಇಂತಿಷ್ಟು ಕೊಡಬೇಕು ಇಂತಿಷ್ಟು ದಿನಕ್ಕೆ ಅಂತ ಹೇಳಿದ್ರೆ ವ್ಯಾಪಾರ ಆಯ್ತದ, ಲೇವಾದೇವಿ ಆಯ್ತದಲ್ಲ. ಆಶ್ರಮಗಳಲ್ಲಿ ಲೇವಾದೇವಿ ಇರಲೇಬಾರದು, ಅವರವರಾಗಿಯೇ ತಿಳಿದುಕೊಳ್ಳಬೇಕು. ಇಲ್ಲಿ ಶ್ರೀರಾಮಕೃಷ್ಣರು ಇವನಿಗೆ ಹೇಳ್ಕೊಡ್ಬೇಕಾಯ್ತು. ಇವರು ಶ್ರೀರಾಮಕೃಷ್ಣರು ಈ ಮಾಸ್ಟರ್ ಮಹಾಶಯನಿಗೆ ಹೇಳಿಕೊಟ್ರೆ ಅತಿಥಿ ಶಾಲೆಗಳಲ್ಲಿ ಬಿಟ್ಟಿಯಾಗಿ ಬಹಳ ದಿನ ಇರಬಾರದು, 3 ದಿನ ಇರೋದಕ್ಕೆ ಏನು ಅಭ್ಯಂತರವಿಲ್ಲ. ಎಂಥ ಅತಿಥಿ ಶಾಲೆಯಾದರೂ ಕೂಡ, ಎಂತಹ ಉಚಿತ ವ್ಯವಸ್ಥೆ ಇದ್ರೂ ಕೂಡ ಅದನ್ನ 3 ದಿನ ಪಡೆದುಕೊಳ್ಳೋದಕ್ಕೇನು ಅಭ್ಯಂತರವಿಲ್ಲ. 4ನೇ ದಿನ ಹೊತ್ತಿಗೆ ಅವನು ಗೆಸ್ಟ್ ಅಲ್ಲ, ಗೋಸ್ಟ್. ಈ ರೀತಿಯಲ್ಲಿ ದುಡಿಯಬೇಕಾದಂತಹ ವ್ಯಕ್ತಿಗಳು, ಕೈಗೆ ಕಾಸು ಬರ್ತಕ್ಕಂತಹ ವ್ಯಕ್ತಿಗಳು, ಸಂಪಾದನೆ ಮಾಡತಕ್ಕಂತಹ ವ್ಯಕ್ತಿಗಳು ಎಂದೆಂದಿಗೂ ಕೂಡ ದುರುಪಯೋಗ ಪಡಿಸಿಕೊಳ್ಳುವಂತಹ ದುರ್ಬುದ್ಧಿಯನ್ನು ಹೊಂದಿರಬಾರದು ಅಂತ ಅನ್ನೋ ಪಾಠ ನಮಗಿಲ್ಲಿ ಸಿಕ್ಕುತ್ತೆ. ಇವತ್ತು ಇದಕ್ಕೆ ಪೂರಕವಾಗಿ ಇನ್ನೊಂದು ವಿಚಾರ ಹೇಳೋದಿದ್ರೆ, ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಮಾಲನ್ನ ಎಷ್ಟರ ಮಟ್ಟಿಗೆ ಅಪಹರಿಸ್ತಾ ಇದ್ದಾರೆ, ಎಷ್ಟರ ಮಟ್ಟಿಗೆ ದುರುಪಯೋಗ ಪಡಿಸ್ತಾ ಇದ್ದಾರೆ ಅಂತ ಅನ್ನೋದನ್ನ ಈ ಸಂದರ್ಭದಲ್ಲಿ ತಂದುಕೊಳ್ಬೇಕು. ಅದು ಸರ್ಕಾರಿ ಮಾಲು ಹೇಳೋರಿಲ್ಲ ಕೇಳೋರಿಲ್ಲ, ಮನೆಗೆ ಒಂದಷ್ಟು ತಗೊಂಡ್ ಬಾ. ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ, ಎಂ ವಿಶ್ವೇಶ್ವರಯ್ಯ ಅಂತ ಹೇಳ್ತಕ್ಕಂಥವರ ಹೆಸರು ಇವತ್ತು ಜಗತ್ ಪ್ರಸಿದ್ಧ. ರಸ್ತೆಯ ಬೆಳಕಿನಲ್ಲಿ ಓದಿ ಪ್ರಚಂಡ ವಿದ್ವಾಂಸರಾದವರು, ಇವತ್ತು ಕನ್ನಂಬಾಡೆ ಅಣೆಕಟ್ಟು ಕಟ್ಟಿ ಎಷ್ಟೋ ಜನ ಊಟ ಮಾಡತಕ್ಕಂಥದ್ದು ಅವರ ಹೆಸರಿನಲ್ಲಿ. ಅಂತಹ ವ್ಯಕ್ತಿಯು ಕೂಡ ತಮ್ಮ ಆಫೀಸ್ನಲ್ಲಿ ಉಪಯೋಗಿಸ್ತಕ್ಕಂತಹ ಶಾಯಿ ಆಗಬಹುದು, ಕಾಗದ ಆಗಬಹುದು, ಪೆನ್ಸಿಲ್ ಆಗಬಹುದು, ಶಾಯಿಯನ್ನು ಕೂಡ ಮನೆಗೆ ತರುತ್ತಿರಲಿಲ್ಲ ಅಂತ ಒಂದು ಕತೆ ಬರುತ್ತೆ. ಅದು ಸಾರ್ವಜನಿಕ ಸ್ವತ್ತು, ಅದು ಮಹಾಪರಾಧ. ಇದೆಲ್ಲ ನೋಡಿ ಮನಸ್ಸು ಸೂಕ್ಷ್ಮವಾದಾಗ, ಮನಸ್ಸಿನಲ್ಲಿ ಪ್ರಾಮಾಣಿಕತೆ ಇತ್ಯಾದಿ ಸದ್ಗುಣಗಳು ಜಾಗೃತವಾದಾಗ ಮಾತ್ರವೇ ಈ ಬಗೆಯ ಒಂದು ನಿಷ್ಠೆಯಿಂದ, ಈ ಬಗೆಯ ಒಂದು ಶುದ್ಧ ರೀತಿಯಿಂದ ಬದುಕುವ ಉತ್ಸಾಹ ಬರುತ್ತೆ. ಇಲ್ಲದೆ ಹೋದ್ರೆ ಹೆಚ್ಚಿನವರು ಎಚ್ಚರಗೇಡಿಗಳಾಗಿ ಮಾಡ್ತಾರೆ, ಇನ್ನು ಹೆಚ್ಚಿನವರು ಬುದ್ಧಿಗೇಡಿಗಳಾಗಿ ಮಾಡ್ತಾರೆ, ಇನ್ನು ಹೆಚ್ಚಿನವರು ಬುದ್ಧಿ ಉಪಯೋಗಿಸಿ ಎಷ್ಟು ದರೋಡೆ ಮಾಡೋದಕ್ಕೆ ಸಾಧ್ಯವೋ ಮಾಡೋದಕ್ಕೆ ಹೊರಡ್ತಾರೆ, ದುರುಪಯೋಗ ಪಡಿಸ್ಕೊಳ್ಳೋದು ಅಂತ ಅದಕ್ಕೆ ಹೆಸರು. ಅಂತೂ ಇಂತಹ ಸಂದರ್ಭ ಬಂದಾಗ, ಶ್ರೀರಾಮಕೃಷ್ಣ ವಚನ ವೇದ ಅಂತ ಹೇಳತಕ್ಕಂತಹ ಈ ಗ್ರಂಥದಲ್ಲಿ ಇಂತಿಂತಹ ಮಾತುಗಳು ಬಂದಾಗ, ಸಾರ್ವಜನಿಕರು ತಮ್ಮ ಜೀವನವನ್ನು ಶುದ್ಧಗೊಳಿಸಿಕೊಳ್ಳುವುದಕ್ಕಾಗಿ, ತನ್ನ ಮೂಲಕ ತಮ್ಮ ಹೃನ್ಮನಗಳನ್ನು ಶುದ್ಧಗೊಳಿಸಿಕೊಳ್ಳುವುದಕ್ಕಾಗಿ ಇಂತಿಂತಹ ವ್ಯವಹಾರಗಳನ್ನು ತಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಅಂತಹ ಶ್ರೀರಾಮಕೃಷ್ಣರೇ ಈ ಬೋಧನೆಯನ್ನು ಈ ರೀತಿಯಲ್ಲಿ ಮಾಡಿದ್ದಾರೆ ಅಂತನ್ನೋದನ್ನ ತಮ್ಮ ಜೀವನಕ್ಕೆ ತೆಗೆದುಕೊಳ್ಬೇಕು, ಒಳಕ್ಕೆ ತೆಗೆದುಕೊಳ್ಬೇಕು. ಮತ್ತದು ಆ ವ್ಯಕ್ತಿಯಿಂದ ಹೊರಕ್ಕೆ ಬರಬೇಕು, ಅವನ ನಡವಳಿಕೆಯಲ್ಲಿ ಅದು ಬರಬೇಕು. ಆಗ ಆ ವ್ಯಕ್ತಿ ಚಿನ್ನದಂತಹ ವ್ಯಕ್ತಿಯಾಗ್ತಾನೆ, ಅವನೊಬ್ಬ ನಿಜವಾದ ಅರ್ಥದಲ್ಲಿ ಮಾನವೀಯ ವ್ಯಕ್ತಿಯಾಗ್ತಾನವನು. ಬಾಕಿ ಉಳಿದವರೆಲ್ಲ ಮಾನವ ಮೃಗಗಳಾಗ್ತಾರೆ. ಮಾನವರ ಶರೀರ ಇರ್ತದೆ ವಿನಃ ಮಾನವೀಯತೆ ಅಂತ ಹೇಳ್ತಕ್ಕಂತಹದ್ದು ಅಲ್ಲಿ ಇರೋದಿಲ್ಲ. ಇಲ್ಲಿ ಮಾಸ್ಟರ್ ಮಹಾಶಯ ಅಂತ ದೊಡ್ಡ ಶ್ರೀಮಂತ ಏನೂ ಅಲ್ಲ, ಒಬ್ಬ ಅಧ್ಯಾಪಕ. ಅಂಥವನಿಗೆ ಹೇಳ್ತಾ ಇದ್ದಾರೆ, ನೀನು ಇಲ್ಲಿ ಇರಬೇಕಾದ್ರೆ ಒಬ್ಬ ಅಡಿಗೆಯವನನ್ನು ಕರ್ಕೊಂಡು ಬಾ ಅಂತಂದ್ರೆ ನಿನ್ನ ಅಡಿಗೆನ ನೀನೇ ಮಾಡ್ಕೋ ಅಂತ. ನೀನು ತಪಸ್ಸಿ ಕೂತ್ಕೊಳ್ಬೇಕಲ್ಲ, ನೀನು ಅಡಿಗೆ ಮಾಡ್ತಾ ಕೂತ್ಕೊಂಡು ತಪಸ್ ಮಾಡೋದು ಯಾವಾಗ? ಆದ್ರೆ ಊಟಕ್ಕೆ ಏನ್ ಮಾಡೋದು? ಒಬ್ಬ ಅಡಿಗೆಯವನನ್ನೇ ಕರೆದುಕೊಂಡು ಬಾ. ಒಬ್ಬ ಅಡಿಗೆಯವನು ಕರೆದುಕೊಂಡು ಬರಬೇಕು ಅಂತಂದ್ರೆ ಆ ಅಡಿಗೆಯವನಿಗೆ ಊಟ ಆಗ್ಬೇಕು, ಅಡಿಗೆಯವನಿಗೆ ಸಂಬಳ ಆಗ್ಬೇಕು. ಅಷ್ಟು ಖರ್ಚನ್ನ ಇವನು ಹೇಗಿದ್ರು ಸಂಪಾದನೆ ಮಾಡತಕ್ಕಂಥವನಾದ್ರಿಂದ ಅಷ್ಟು ಖರ್ಚನ್ನು ವಹಿಸಿಕೊಳ್ಳಬೇಕು ಅಂತನ್ನುವ ಸೂಚನೆ ಎಷ್ಟು ಅದ್ಭುತವಾಗಿದೆ. ಆಲೋಚನೆ ಮಾಡಬೇಕಷ್ಟೇನೆ, ಹೆಚ್ಚಿನವುಗಳನ್ನೆಲ್ಲ ಆಲೋಚನೆ ಮಾಡಬೇಕು. ಆಲೋಚನೆ ಮಾಡಿದಾಗ ಅದು ನಮ್ಮ ಒಳಗಡೆ ಹೋಗುತ್ತವೆ. ಆಲೋಚನೆ ಮಾಡಿದಾಗ ಆ ವಿಚಾರಗಳೆಲ್ಲ ನಮ್ಮ ಒಳಗಡೆ ಹೋಗಿ ನಮ್ಮ ವ್ಯಕ್ತಿತ್ವದಿಂದ ಹೊರಗಡೆ ಬರುತ್ತೆ, ನಾವು ನಿಜವಾದ ವ್ಯಕ್ತಿಗಳಾಗ್ತೇವೆ ಅಂತ ಹೇಳಿ ಮುಂದುವರುತ್ತೇನೆ. ಮಾಸ್ಟರ್ ಮಾಸ್ಟರ್ ಹೇಳ್ತಾನೆ, ಸ್ವಲ್ಪ ಹೊತ್ತಾದ ನಂತರ ರಾಮಲಾಲ ಅಧ್ಯಾತ್ಮ ರಾಮಾಯಣದಿಂದ ಓದಲಾರಂಭಿಸಿದ. ಪರಮಹಂಸರು ಮತ್ತು ಮಾಸ್ಟರ್ ಅದನ್ನು ಕೇಳ್ತಾ ಇದ್ದಾರೆ. ರಾಮಚಂದ್ರ ಸೀತೆಯನ್ನು ವಿವಾಹ ಮಾಡಿಕೊಂಡು ಅಯೋಧ್ಯೆಗೆ ಹಿಂತಿರುಗಿ ಬರುತ್ತಿದ್ದಾಗ ದಾರಿಯಲ್ಲಿ ಪರಶುರಾಮನನ್ನು ಸಂಧಿಸಿದ. ರಾಮಚಂದ್ರ ಹರಧನಸ್ಸನ್ನು ಮುರಿದಿದ್ದಾನೆ ಎಂಬುದನ್ನು ಕೇಳಿ ಪರಶುರಾಮ ಆತನಿಗೆ ತೊಂದರೆ ತಂದೊಡ್ಡಲು ಸಿದ್ಧನಾಗಿರುವುದನ್ನು ನೋಡಿ ದಶರಥ ಭಯದಿಂದ ಸುಮ್ಮನೆ ಕಂಪಿಸಲಾರಂಭಿಸಿದ. ಪರಶುರಾಮ ಒಂದು ಧನಸ್ಸನ್ನು ರಾಮನ ಮುಂದೆ ಬಿಸಾಡಿ ಅದಕ್ಕೆ ಹೆದೆ ಕಟ್ಟುವ ಹಾಗೆ ಹೇಳಿದ. ರಾಮ ಕಿಂಚಿತ್ ನಕ್ಕು ಆ ಧನಸ್ಸನ್ನು ತನ್ನ ಎಡಗೈಯಲ್ಲಿ ಎತ್ತಿಕೊಂಡು ಹೆದೆಯೇರಿಸಿ ಠಂಕಾರ ಮಾಡಿದ. ಅನಂತರ ಧನಸ್ಸಿಗೆ ಬಾಣವನ್ನು ಹೂಡಿ ಪರಶುರಾಮನನ್ನು ಕೇಳಿದ, ಎಲ್ಲಿಗೆ ಬಿಡಬೇಕು ಎಂದು. ಆಗ ಪರಶುರಾಮನ ಅಹಂಕಾರ ಸಂಪೂರ್ಣವಾಗಿ ಚೂರ್ಣವಾಗಿ ಹೋಯಿತು. ಬಳಿಕ ಆತ ಶ್ರೀರಾಮಚಂದ್ರ ಪರಬ್ರಹ್ಮನೇ ಎಂದು ಭಾವಿಸಿ ಆತನನ್ನು ಸ್ತೋತ್ರ ಮಾಡಲಾರಂಭಿಸಿದ ಅಂತ ಈ ಕಥಾಭಾಗ. ಮುಖ್ಯವಾಗಿ ಇಲ್ಲಿ ಆ ಧನುಸ್ಸನ್ನ ರಾಮನ ಮುಂದೆ ಒಡ್ಡಿ ಅದಕ್ಕೆ ಹೆದೆಯೇರಿಸುವಂತೆ ಹೇಳ್ತಾ ಇದ್ದಾನೆ. ಅಂದ್ರೆ ಆ ಶಿವಧನುಸ್ಸನ್ನ ಮುರಿದ ಹಾಗಲ್ಲ, ಈಗ ನಾನೊಂದು ಧನುಸ್ಸನ್ನು ಕೊಟ್ಟಿದ್ದೇನೆ, ಇದನ್ನ ನೀನು ಹೆದೆಯೇರಿಸುವುದು ಸಾಧ್ಯ ಆಗುತ್ತೋ ನೋಡು ಅಂತ ಒಂದು ಸವಾಲು. ಆದ್ರೆ ಶ್ರೀರಾಮ ಅವನು ಕೂಡ ಅವತಾರ ಪುರುಷ ಆದ್ರಿಂದ ಅಷ್ಟೇ ಲೀಲಾಜಾಲವಾಗಿ ಹೆದೆಯೇರಿಸಿದ್ದಲ್ಲದೆ ಬಾಣವನ್ನು ಹೂಡಿ ಇದನ್ನು ಎಲ್ಲಿಗೆ ಬಿಡಬೇಕು ಹೇಳು ಅಂತ ಕೇಳಿದಾಗ ಎರಡು ರೀತಿಯಿಂದ ಅದು ಪರಾಭವ. ಒಂದನೇದಾಗಿ ಹೆದೆಯೇರಿಸಿ ಆಯಿತು, ಎರಡನೇದಾಗಿ ಬಾಣವನ್ನ ಈಗ ಹಿಡಿದಿದ್ದಾನೆ. ರಾಮ ಬಾಣಕ್ಕೆ ಅದು ವ್ಯರ್ಥ ಆಗುವುದು ಅಂತಿಲ್ವೇ ಇಲ್ಲ. ಆದ್ರಿಂದ ಅದಕ್ಕೆ ಸರಿಯಾದ ಒಂದು ಗುರಿಯನ್ನು ತೋರಿಸುವುದೇ ಕಷ್ಟ. ಪರಶುರಾಮ ಅಂತಹ ಒಂದು ಸಂದಿಗ್ಧ ಸ್ಥಿತಿಗೆ ಸಿಕ್ಕಿಬಿಡ್ತಾನೆ. ಆ ರೀತಿಯಲ್ಲಿ ಅವನ ಅಹಂಕಾರ ನೊಚ್ಚುನೂರಾಯಿತು ಅಂತ ಈಗ ಮಾಸ್ಟರ್ ಮಹಾಶಯ ಬರಿತಾ ಇದ್ದಾನೆ. ಪರಶುರಾಮನ ಸ್ತೋತ್ರವನ್ನು ಕೇಳುತ್ತಾ ಕೇಳುತ್ತಾ ಇದ್ದ ಹಾಗೆ ಪರಮಹಂಸರು ಭಾವಾವಿಷ್ಟರಾಗಿ ಬಿಟ್ಟಿದ್ದಾರೆ. ಆಗಾಗ ರಾಮನಾಮವನ್ನು ತಮ್ಮ ಮಧುರ ಕಂಠದಿಂದ ಉಚ್ಚರಿಸುತ್ತಿದ್ದಾರೆ ಅಂತ. ಇದು ಇನ್ನೊಂದು ಬಹಳ ಮುಖ್ಯವಾದಂತಹ ಅಂಶ. ಪರಶುರಾಮ ರಾಮನ ಸ್ತೋತ್ರವನ್ನು ಮಾಡಿದ್ರೆ ಶ್ರೀರಾಮಕೃಷ್ಣರು ಭಾವಾವಿಷ್ಟ ಆಗುವುದಕ್ಕೆ ಕಾರಣ ಏನು ಅಂತಂದ್ರೆ, ಇದು ಸಾಮಾನ್ಯ ಭಕ್ತರು ಸಾಧನೆ ಮಾಡಿ ರಾಮನಾಮದ ರುಚಿ ಅಂತಕ್ಕಂತಹದ್ದು ಮನಸ್ಸಿಗೆ ಹತ್ತಿ ಆ ರಾಮಸ್ಮರಣೆ ಕೇಳಿದಾಗ ಯಾವ ಒಂದು ಭಾವಾವೇಶ ಉಂಟಾಗುತ್ತೋ ಅದಲ್ಲ. ಇಲ್ಲಿ ಸ್ವಯಂ ಶ್ರೀರಾಮಕೃಷ್ಣರಿಗೆ ತಮ್ಮ ರಾಮಾವಸ್ಥೆ ಅಂತಕ್ಕಂತಹದ್ದು ಸ್ಮರಣಗೊಂಡಿದೆ. ಯಾರು ರಾಮನೋ ಯಾರು ಕೃಷ್ಣನೋ ಅವನೇ ಈ ರಾಮಕೃಷ್ಣ ಶರೀರದಿಂದ ಬಂದಿದ್ದಾನೆ ಅಂತ ಹೇಳ್ತಕ್ಕಂತಹ ವಾಕ್ಯವನ್ನ ಅವರು ನರೇಂದ್ರನ ಮುಂದೆ, ವಿಚಾರವಾದಿಯಾದಂತಹ ನರೇಂದ್ರನ ಮುಂದೆ ಉದ್ಗರಿಸಿದ್ದುಂಟು. ಅಂತಹ ರಾಮನ ಮುಂದೆ ಪರಶುರಾಮ ಸ್ತೋತ್ರ ಮಾಡಿದಾಗ ಈ ರಾಮ, ರಾಮಕೃಷ್ಣ ಎಂಬ ರಾಮ ಅಲ್ಲಿ ಜಾಗೃತನಾಗಿ ಆ ಸ್ತೋತ್ರದಿಂದ ಸಂತುಷ್ಟಗೊಂಡು ಸಂತೋಷ ಪಡ್ತಾ ಇದ್ದಾರೆ ಮತ್ತು ಭಾವಾವಿಷ್ಟ ಆಗಿಬಿಟ್ಟಿದ್ದಾರೆ. ಬಳಿಕ ಪರಮಹಂಸರು ಈಗ ರಾಮಲಾಲ್ನಿಗೆ ಹೇಳ್ತಾ ಇದ್ದಾರೆ, ಚಂಡಾಲರ ನಾಯಕನಾದಂತಹ ಗುಹಕ ಅವನ ಸಂಬಂಧವಾಗಿ ಓದು ಅಂತ. ರಾಮಲಾಲ ಓದ್ತಾ ಇದ್ದಾನೆ, ಚಂಡಾಲ ಗುಹಕ ಶ್ರೀರಾಮಚಂದ್ರನ ಗೆಳೆಯ, ಪಿತೃವಾಕ್ಯ ಪರಿಪಾಲನೆಗಾಗಿ ಶ್ರೀರಾಮಚಂದ್ರ ಸೀತೆ ಮತ್ತು ಲಕ್ಷ್ಮಣರೊಡನೆ ವನಕ್ಕೆ ತೆರಳುತ್ತಿದ್ದಾಗ ಆತ ಅವರನ್ನು ತನ್ನ ದೋಣಿಯಲ್ಲಿ ಕೋರಿಸಿ ಸರಯೂ ನದಿಯನ್ನು ದಾಟಿಸಿದ. ರಾಮ ಆತನನ್ನು ಆಲಿಂಗನ ಮಾಡಿಕೊಂಡು ಹೇಳಿದ, ತಾನು ವಲ್ಕಲವನ್ನು ಹೊಟ್ಟು ಗೆಡ್ಡೆ ಗೆಣಸು ತಿಂದುಕೊಂಡು 14 ವರ್ಷ ವನವಾಸ ಮಾಡಬೇಕಾಗಿದೆ. ವನವಾಸ ಮುಗಿಸಿ ಅಯೋಧ್ಯೆಗೆ ಹಿಂತಿರುಗುವಾಗ ತಾನು ಬಂದು ಆತನನ್ನ ನೋಡ್ತೇನೆ ಅಂತ. ಗುಹಕ ಅಷ್ಟು ಕಾಲವನ್ನು ಅಂದರೆ 14 ವರ್ಷವನ್ನು ಆತನಿಗಾಗಿ ಎದುರು ನೋಡುತ್ತಲೇ ಶಾಂತತೆಯಿಂದ ಕಳೆದ. ಆದರೆ 14 ವರ್ಷ ಮುಗಿದ ಮೇಲೂ ರಾಮ ಬಾರದಿರುವುದನ್ನು ನೋಡಿ ಗುಹಕ ಅಗ್ನಿ ಪ್ರವೇಶ ಮಾಡಲು ಸಿದ್ಧನಾಗಲು ಆರಂಭಿಸಿದ. ಆತ ಇನ್ನೇನು ಅಗ್ನಿ ಪ್ರವೇಶ ಮಾಡಬೇಕು, ಅಷ್ಟರಲ್ಲಿ ಹನುಮಂತ ಬಂದು ರಾಮನ ಸಮಾಚಾರ ಕೊಟ್ಟ. ರಾಮಚಂದ್ರ ಮತ್ತು ಸೀತೆ ಪುಷ್ಪಕ ವಿಮಾನದಲ್ಲಿ ಕುಳಿತು ಅಲ್ಲಿಗೆ ಬಂದರು. ಆಗ ಗುಹಕನ ಆನಂದಕ್ಕೆ ಎಣೆಯೇ ಇಲ್ಲದೆ ಹೋಯಿತು ಅಂತ. ಅಷ್ಟೇ, ಮಾಸ್ಟರ್ ಮಾಷಿ ಅಷ್ಟೇ ಬರೆದಿಟ್ಟ, ಮುಂದೇನಾಯ್ತು ಅಂತ ಅನ್ನೋದನ್ನು ಬರೀಲಿಲ್ಲ. ಈಗ ಬೇರೆ ವಿಚಾರ ಬರಿತಾ ಇದ್ದಾನೆ ಮಾಸ್ಟರ್ ಮಾಷಿಯ. ಮಧ್ಯಾಹ್ನದ ಊಟವಾದ ನಂತರ ಪರಮಹಂಸರು ತಮ್ಮ ಹಾಸಿಗೆಯ ಮೇಲೆ ವಿಶ್ರಮಿಸಿಕೊಳ್ಳುತ್ತಿದ್ದಾರೆ. ಮಾಸ್ಟರ್ ಹತ್ತಿರದಲ್ಲೇ ನೆಲದ ಮೇಲೆ ಕುಳಿತಿದ್ದಾನೆ. ಸ್ವಲ್ಪ ಹೊತ್ತಿನೊಳಗೆ ಡಾಕ್ಟರ್ ಶ್ಯಾಮ ಮತ್ತು ಕೆಲವು ಮಂದಿ ಭಕ್ತರು ಕೊಠಡಿಯನ್ನು ಪ್ರವೇಶಿಸಿದರು. ಈಗ ಪರಮಹಂಸರು ಎದ್ದು ಕುಳಿತು ಮಾತನಾಡುತ್ತಿದ್ದಾರೆ. ಯಾರಿಗೆ ಭಗವಂತನ ಸಾಕ್ಷಾತ್ಕಾರ ದೊರೆತಿದೆಯೋ ಆತನಿಗೆ ಸಂಧ್ಯಾವಂದನಾದಿ ಕರ್ಮಗಳು ಇರುವುದಿಲ್ಲ. ಆತನ ವಿಷಯದಲ್ಲಿ ಸಂಧ್ಯಾವಂದನೆ ಗಾಯತ್ರಿಯಲ್ಲಿ ಲೀನವಾಗುತ್ತದೆ. ಅದು ಹಾಗಾದಾಗ ಗಾಯತ್ರಿಯನ್ನು ಜಪಿಸಿದರೇ ಬೇಕಾದಷ್ಟು. ಬಳಿಕ ಗಾಯತ್ರಿ ಕೂಡ ಓಂಕಾರದಲ್ಲಿ ಲಯವಾಗುತ್ತದೆ. ಅದಾದ ನಂತರ ಗಾಯತ್ರಿಯನ್ನು ಜಪಿಸಬೇಕಾದ ಅವಶ್ಯಕತೆ ಏನಿರುವುದಿಲ್ಲ. ಆಗ ಕೇವಲ ಓಂ ಎಂದು ಜಪಿಸುತ್ತಿದ್ದರೆ ಸಾಕು, ಸಂಧ್ಯಾವಂದನಾದಿ ಕರ್ಮಗಳು ಎಲ್ಲಿಯವರೆಗೆ? ಹರಿನಾಮ ಅಥವಾ ರಾಮನಾಮ ಉಚ್ಚಾರಣೆಯಿಂದ ಪುಲಕ ಉಂಟಾಗುವುದಿಲ್ಲವೋ, ಪ್ರೇಮಾಶು ಸುರಿಯುವುದಿಲ್ಲವೋ ಅಲ್ಲಿಯವರೆಗೆ. ಜನ ಹಣಕಾಸುಗಳಿಗಾಗಿ, ವ್ಯಾಜ್ಯ ಗೆಲ್ಲುವುದಕ್ಕಾಗಿ ಪೂಜಾದಿ ಕರ್ಮಗಳಲ್ಲಿ ತೊಡಗುತ್ತಾರೆ, ಇದು ಒಳ್ಳೆಯುವುದಲ್ಲ. ಆಗ ಒಬ್ಬ ಭಕ್ತ ಹೇಳ್ತಾನೆ, ಹಣಕಾಸುಗಳಿಗಾಗಿ ಪ್ರತಿಯೊಬ್ಬನೂ ಪ್ರಯತ್ನ ಮಾಡುತ್ತಿದ್ದಾನೆ. ನೋಡಿ, ಕೇಶವಸೇನನು ಹೇಗೆ ತನ್ನ ಮಗಳನ್ನು ರಾಜನಿಗೆ ಕೊಟ್ಟು ಮದುವೆ ಮಾಡಿದ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಕೇಶವಸೇನನ ವಿಚಾರವೇ ಬೇರೆ. ಯಾರು ನಿಜವಾದ ಭಕ್ತನೋ ಆತ ಪ್ರಯತ್ನ ಮಾಡದೇ ಇದ್ದರೂ ಭಗವಂತ ಆತನ ಅವಶ್ಯಕತೆಗಳನ್ನೆಲ್ಲ ದೊರಕಿಸಿಕೊಟ್ಟು ಬಿಡುತ್ತಾನೆ. ಯಾರು ನಿಜವಾಗಿಯೂ ರಾಜನ ಮಗನೋ ಆತನಿಗೆ ತಿಂಗಳ ತಿಂಗಳ ಭಕ್ತಿಯ ತಾನಾಗಿಯೇ ದೊರೆಯುತ್ತದೆ. ಬಹಳವಾಗಿ ದುಡಿದು ದಾಸತ್ವ ಮಾಡಿ ಹಣ ಸಂಪಾದಿಸುತ್ತಾರಲ್ಲ, ಅಂಥ ವಕೀಲ ಮುಂತಾದವರ ವಿಷಯವಾಗಿ ನಾನು ಹೇಳುತ್ತಿಲ್ಲ. ನಾನು ಹೇಳುತ್ತಿರುವುದು ನಿಜವಾದ ರಾಜಕುಮಾರನ ಸಂಬಂಧವಾಗಿ. ಯಾರಿಗೆ ಯಾವ ಕಾಮನೆಗಳು ಇಲ್ಲವೋ ಅವರು ಹಣಕಾಸುಗಳಿಗಾಗಿ ಹಾತೊರೆಯುವುದಿಲ್ಲ, ಅದು ತಾನಾಗಿಯೇ ಬರುತ್ತದೆ. ಗೀತೆಯಲ್ಲಿ ಹೇಳಿದೆ, ಯದೃಚ್ಛಾಲಾಭ ಸಂತುಷ್ಟ ಎಂದು. ಯಾವ ಕಾಮನೆಯೂ ಇಲ್ಲದ ಸದ್ಬ್ರಾಹ್ಮಣ ಚಂಡಾಲನ ಮನೆಯಿಂದಲೂ ಸ್ವೀಕರಿಸಬಹುದು. ಆತ ಯದೃಚ್ಛಾಲಾಭ ಸಂತುಷ್ಟ, ಆತ ಪ್ರಯತ್ನಿಸುವುದಿಲ್ಲ, ತಾನಾಗಿಯೇ ಬಂದುಬಿಡುತ್ತದೆ. ಏನೇನು ಮಾತುಗಳನ್ನೆಲ್ಲ ಕೇಳಿದ್ರಿ ನೋಡಿ. ಒಂದನೇದಾಗಿ ಯಾರಿಗೆ ಭಗವಂತನ ಸಾಕ್ಷಾತ್ಕಾರ ದೊರೆತಿದೆಯೋ ಆತನಿಗೆ ಸಂಧ್ಯಾವಂದನಾದಿ ಕರ್ಮಗಳು ಇರೋದಿಲ್ವಂತೆ. ಸಂಧ್ಯಾವಂದನಾದಿ ಕರ್ಮಗಳು, ಇದು ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಅಥವಾ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಇವು ಮೂರು ಮತಸ್ಥರಿಗೆ ಅಥವಾ ವರ್ಗದವರಿಗೆ ಇರುತ್ತೆ, ಶೂದ್ರಾದಿಗಳಿಗೆ ಇಲ್ಲ ಅಂತುಂಟು, ಕೋಪ ಬಂದ್ಬಿಡುತ್ತೆ ನಮಗಿಲ್ವಾ ಅಂತ. ಆದರೆ ಮಾಡಬೇಕಾದವರೇ ಮಾಡ್ತಾ ಇಲ್ಲ, ಅವ್ರ ಯಾತಕ್ಕೆ ಸುಮ್ಮನೆ ಅದೇನೋ ಒಂದು ವಿಶೇಷ ಅದು ಮಾಡಿಬಿಟ್ಟು ಬ್ರಾಹ್ಮಣರಾಗ್ಬಿಡ್ತೇವೆ ಅಂತ ನಾವು ತಿಳ್ಕೊಂಡ್ಬಿಡ್ತಾರೆ ಅವರು. ಕೇವಲ ಸಂಧ್ಯಾವಂದನೆ ಮಾಡಿದ ಮಾತ್ರಕ್ಕೆ ಬ್ರಾಹ್ಮಣರಾಗೋದಿಲ್ಲ, ಇನ್ನೂ ಬ್ರಾಹ್ಮಣ ಗುಣ ನಡತೆಗಳೆಲ್ಲ ಇರುತ್ತವೆ, ಅವುಗಳನ್ನೆಲ್ಲ ಅಭ್ಯಾಸ ಮಾಡಬೇಕಾಗುತ್ತೆ. ದೊಡ್ಡ ಕಥೆ ಅದು, ದೊಡ್ಡ ಕಥೆ ಅದು. ಅಂತೂ ಈ ಸಂಧ್ಯಾವಂದನೆ ಸಂಧ್ಯಾವಂದನೆ ಅಂತ ಹೇಳ್ತಕ್ಕಂಥದ್ದೊಂದಿದೆ, ಪ್ರಾತಃ ಸಂಧ್ಯಾ ಮಧ್ಯಾಹ್ನ, ಇನ್ನೊಂದು ಸಾಯಂ ಸಂಧ್ಯಾ, ತ್ರಿಸಂಧ್ಯಾ. ಸೂರ್ಯ ಉದಯಿಸುವ ಕಾಲ, ಸೂರ್ಯ ನೆತ್ತಿಯ ಮೇಲೆ ಬಂದು ಕೆಳಗಿಳಿಯುವ ಕಾಲ, ಸಂಧ್ಯಾಕಾಲ ಮುಳುಗಿ ರಾತ್ರಿ ಆಗುವಂತಹ ಕಾಲ, ಇದನ್ನು ಸಂಧ್ಯಾವಂದನ ಅಂತ ಕರೆಯಲಾಗಿದೆ. ಆ ಸಂಧ್ಯಾಕಾಲದಲ್ಲಿ ವಂದನ, ನಮಸ್ಕಾರ, ಪರಮಾತ್ಮನಿಗೆ ನಮಸ್ಕಾರ ಸಲ್ಲಿಸುವಂತಹದ್ದು. ಅದಕ್ಕೆ ಕೆಲವಾರು ಮಂತ್ರಗಳು ಸಮೇತವಾಗಿ, ಕೆಲವಾರು ಆಚರಣೆಗಳ ಸಮೇತವಾಗಿ ಆ ಸಂಧ್ಯಾವಂದನೆಯ ರೂಪರೇಷೆಗಳನ್ನು ನಮ್ಮ ಮುಂದೆ ಇಡಲಾಗಿದೆ. ಅವುಗಳನ್ನು ಈ ಕಲಿಯುಗದಲ್ಲಿ, ಮುಖ್ಯವಾಗಿ ಈ ಆಧುನಿಕ ಕಾಲದಲ್ಲಿ ವಿವರವಾಗಿ ಮಾಡಿಕೊಂಡು ಬರೋದಕ್ಕೆ ಎಲ್ರಿಗೂ ಸಾಧ್ಯವಾಗುವುದಿಲ್ಲ. ಚುಟುಕ ಅಭ್ಯಾಸ ಮಾಡಬಹುದು, ಸಂಕ್ಷಿಪ್ತ. ಶ್ರೀರಾಮಕೃಷ್ಣರು ಅದನ್ನು ಒಪ್ಪಿಕೊಳ್ತಾರೆ. ಒಂದು ಸ್ವಲ್ಪ ಆಚಮನಾದಿಗಳನ್ನೆಲ್ಲ ಮಾಡಿ ಆಮೇಲೆ ನೇರವಾಗಿ ಗಾಯತ್ರಿ ಜಪ ಮಾಡೋದಕ್ಕೆ ಹೊರಡಬಹುದು ಅಂತ ಹೇಳ್ತಾರೆ. ಈ ಸಂಧ್ಯಾವಂದನಾ ಸಂಧ್ಯಾವಂದನಾ ಅಂತ ಹೇಳ್ತಕ್ಕಂಥ ಆ ವಿವರಪೂರ್ಣವಾದಂತಹ ಕರ್ಮಗಳು, ಅವುಗಳು ಯಾತಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ಚಿತ್ತಶುದ್ಧಿಗೋಸ್ಕರ. ಮನಸ್ಸು ಶುದ್ಧವಾಗಿದ್ದರೆ ಮಾತ್ರ ಏಕಾಗ್ರತೆ ಪ್ರಾಪ್ತವಾಗುತ್ತೆ, ಸೂಕ್ಷ್ಮವಾದಂತಹ ತತ್ವಗಳನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರ ಅದ್ಭುತವಾದಂತಹ ಅದೊಂದು ಸಂಧ್ಯಾವಂದನವನ್ನು ಏರ್ಪಡಿಸಿದ್ದಾರೆ. ಆ ಸಂಧ್ಯಾವಂದನ ಆಗಿರತಕ್ಕಂತಹ ಕರ್ಮವನ್ನು ಮಾಡಿದ್ರಿಂದ ಚಿತ್ತಶುದ್ಧಿ ಅಲ್ಲದೆ ಬೇರೆ ಯಾವ ಲಾಭವೂ ಇಲ್ಲ, ಯಾವ ಪುಣ್ಯವೂ ಇಲ್ಲ. ಆದರೆ ಮಾಡದೇ ಇದ್ರೆ ಮಾತ್ರ, ಮಾಡದೇ ಇರುವಂತಹ ಒಂದು ದೋಷ ಬರುತ್ತೆ. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಶಬ್ದವನ್ನು ಉಪಯೋಗಿಸಿದೆ, ಪ್ರತ್ಯವಾಯ ದೋಷ, ಪ್ರತ್ಯವಾಯ ದೋಷ ಅಂತ. ಏನದು ದೋಷ ಅಂತಂದ್ರೆ ಅವನು ಮಾಡಲಿಲ್ಲ ಅಂತ ಒಂದು ದೋಷ, ಅವನು ಸಂಧ್ಯಾವಂದನೆ ಮಾಡ್ತಾ ಇಲ್ಲ ಅಂತ ಹೇಳ್ತಕ್ಕಂತಹ ದೋಷ. ಅದರಿಂದಾಗಿ ಚಿತ್ತದಲ್ಲಿ ಜಡತೆ ಉಂಟಾಗುತ್ತೆ, ಅವನು ಶೂದ್ರತ್ವಕ್ಕೆ ಇಳಿತಾನೆ. ಈ ಒಂದು ಕರ್ಮ ಮಾಡಿಕೊಂಡು ಬರಬೇಕು ಎಲ್ಲಿಯವರೆಗೆ ಅಂತ ಶ್ರೀರಾಮಕೃಷ್ಣ ಒಂದು ಪ್ರಶ್ನೆ ಹಾಕ್ತಾರೆ. ಎಲ್ಲಿಯವರೆಗೆ ಭಗವತ್ ಸಾಕ್ಷಾತ್ಕಾರ ಆಗಿರೋದಿಲ್ವೋ ಅಲ್ಲಿಯವರೆಗೆ ಅವನು ಆ ಒಂದು ಸಂಧ್ಯಾವಂದನೆ ಮಾಡಿಕೊಂಡು ಬರ್ತಾ ಇರಬೇಕು. ಆದರೆ ಯಾವಾಗ ಸಾಧನೆಯಲ್ಲಿ ಸಾಧಕ ಮುಂದುವರಿತಾ ಇರ್ತಾನೋ ಆಗ ಸಂಧ್ಯಾವಂದನ ಅಂತಿರತಕ್ಕಂಥ ಕರ್ಮ ಅದು ಕಳಚಿ ಹೋಗಿಬಿಡುತ್ತೆ. ಅದು ಯಾವ್ದ್ರಲ್ಲಿ ಕಳಚಿ ಹೋಗಿ ಯಾವ್ದ್ರಲ್ಲಿ ಸೇರ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಗಾಯತ್ರಿ ಮಂತ್ರದಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಅಂದರೆ ಏನರ್ಥ, ಈ ಆತಮನಾದಿಗಳನ್ನು ಮಾಡಿಕೊಳ್ಬೇಕಾಗೇ ಇಲ್ಲ. ಆಗ ಎಲ್ಲ ಕುಳಿತಿದ್ದಾನೋ ಅಲ್ಲೇ ಆ ಗಾಯತ್ರಿ ಸ್ಮರಣೆಯನ್ನು ಮಾಡಿಕೊಂಡು ಜಪ ನೇರವಾಗಿ ಮಾಡೋದಕ್ಕೆ ಶುರು ಮಾಡಬಹುದು. ಇದೇ ಆ ಸಂಧ್ಯಾ ವಂದನ ಅಂತ ಹೇಳ್ತಕ್ಕಂಥ ಕರ್ಮ ಈ ಗಾಯತ್ರಿಯಲ್ಲಿ ಲಯವಾಗುವುದು ಅಂತ ಅನ್ನೋದಕ್ಕೆ ಅವರೇ ಅರ್ಥ ಕೊಡ್ತಾರೆ. ಈ ಗಾಯತ್ರಿ ಮಂತ್ರವನ್ನು ಕೂಡ ನಿಷ್ಠೆಯಿಂದ ಅಭ್ಯಾಸ ಮಾಡಿಕೊಂಡು ಬರ್ತಾ ಬರ್ತಾ ಬರ್ತಾ ಬರ್ತಾ ಆ ಗಾಯತ್ರಿ ಮಂತ್ರ ಅಂತ ಹೇಳ್ತಕ್ಕಂಥದ್ದು ಕೂಡ ಓಂಕಾರದಲ್ಲಿ ಲಯವಾಗುತ್ತೆ. ಓಂಕಾರ ಅಂತ ಹೇಳ್ತಕ್ಕಂಥದ್ದು ಗಾಯತ್ರಿ ಮಂತ್ರದಲ್ಲೇ ಇದೆ. ಓಂ ಭೂ ಅಂತನೋ ಪ್ರಾರಂಭವಾಗುತ್ತಲ್ಲ, ಓಂ ತತ್ ಸವಿತ್ರ ಬರೇ ಇಂಡಿಯಂ ಅಂತ ಹೇಳಿ ಪ್ರಾರಂಭವಾಗುತ್ತಲ್ಲ, ಆ ಓಂಕಾರದಲ್ಲೇ ಈ ಉಳಿದ ಅಕ್ಷರಗಳು 24 ಅಕ್ಷರಗಳು ಅದರೊಳಗಡೆ ಐಕ್ಯವಾಗಿ ಬಿಡುತ್ತವೆ ಅಂದೇನರ್ಥ? ಮನಸ್ಸಿನಲ್ಲಿ ಆ ಇತರ ಅಕ್ಷರಗಳನ್ನು ಉಚ್ಚರಿಸುವಂತಹ ಒಂದು ಅವಶ್ಯಕತೆ ಕಂಡುಬರುವುದಿಲ್ಲ. ಆ ಮನಸ್ಸು ಓಂಕಾರದಲ್ಲೇ ಲಯವಾಗುವುದಕ್ಕೆ ಇಷ್ಟಪಡ್ತಾ ಇರುತ್ತೆ. ಆದ್ರಿಂದ ಆ ರೀತಿಯಲ್ಲಿ ಮುಂದುವರೆದಂತಹ ಸಾಧಕ ಕೇವಲ ಓಂಕಾರವನ್ನು ಮಾತ್ರ ಜಪಿಸ್ತಾ ಬಂದ್ರಾಯ್ತು ಅಂತ ಹೇಳಬೇಕಾಗಿಲ್ಲ ಅವನು ಹಾಗೆ ಮಾಡೋದು. ಯಾತಕ್ಕೆ ಅಂತ ಹೇಳಿದ್ರೆ ಉಳಿದ ಅಕ್ಷರಗಳೆಲ್ಲ ನಿಂತು ಹೋಗ್ಬಿಡುತ್ತವೆ ಅವನಿಂದ. ನಾವಾಗಿಯೇ ಬರೀ ಓಂಕಾರವನ್ನೇ ಜಪಿಸಿಬಿಡೋಣ, ಸುಲಭ ಆಯ್ತಲ್ಲ ಅಂತ ಹೊರಟ್ರೆ ಅದರಿಂದ ಹೆಚ್ಚೇನು ಪ್ರಯೋಜನವಿಲ್ಲ. ಮಾಡೋದನ್ನು ಮಾಡಲೇಬೇಕು, ಮಾಡಿ ಗಣಿತವಾದ ಮೇಲೆ ಬರತಕ್ಕಂತಹ ಸ್ಥಿತಿ ಅದು, ಅದು ಲಯವಾಗುತ್ತೆ ಅಂತ ಮಾತನ್ನು ಹೇಳ್ತಾರೆ ಶ್ರೀರಾಮಕೃಷ್ಣ. ಲಯವಾಗೋದು ಆಮೇಲೆ ಆ ಓಂಕಾರದಲ್ಲಿ ನಮ್ಮ ಮನಸ್ಸು ಕೂಡ ಲಯಗೊಳ್ಳುತ್ತೆ. ಆಗಲೇ ಸಮಾಧಿ ಸ್ಥಿತಿ ಅಂತ ಹೇಳತಕ್ಕಂಥದ್ದು ತಾನೇ ತಾನಾಗಿ ಉಂಟಾಗುತ್ತೆ. ಸಂಧ್ಯಾವಂದನಾದಿ ಕರ್ಮಗಳು ಎಲ್ಲಿಯವರೆಗೆ? ಹರಿನಾಮ ಅಥವಾ ರಾಮನಾಮೋಚ್ಚಾರಣೆಯಿಂದ ಪುಲಕ ಉಂಟಾಗುವುದಿಲ್ಲವೋ, ಪ್ರೇಮಾಶ್ರು ಸುರಿಯುವುದಿಲ್ಲವೋ ಅಲ್ಲಿಯವರೆಗೆ. ಭಗವನ್ ನಾಮೋಚ್ಚಾರ ಮಾಡ್ತಾ ಕಣ್ಣಲ್ಲಿ ನೀರು ಹಾಕಬೇಕು ಅಂದ್ರೆ ಏನರ್ಥ? ಯಾತಕ್ಕೂ ನೀರು ಬರಬೇಕು? ಆದರೆ ಪ್ರೇಮಾಶ್ರು ಅದು ಆನಂದ ಉತ್ಪನ್ನವಾದಾಗಲೂ ಕಣ್ಣೀರು ಬರುತ್ತೆ, ದುಃಖ ಉತ್ಪತ್ತಿಯಾದಾಗಲೂ ಕಣ್ಣೀರು ಬರುತ್ತೆ. ಬಹಳ ವ್ಯತ್ಯಾಸ ಇದೆ ಮಾತ್ರ ಆ ಕಣ್ಣೀರುಗಳಿಗೆ. ಈ ಪ್ರೇಮಾಶ್ರು ಅಂತ ಹೇಳ್ತಕ್ಕಂತಹದ್ದು ನಮ್ಮಲ್ಲಿ ಉದುರುವಾಗ ಮನಸ್ಸು ಯಾವ ರೀತಿಯಲ್ಲಿ ಇರುತ್ತೆ ಅಂತ ಅನ್ನೋದನ್ನು ನೀವು ಭಾವಿಸಬೇಕು. ಮನಸ್ಸು ಆನಂದಮಯವಾಗಿರುತ್ತೆ, ಭಗವದ್ ಆನಂದಮಯವಾಗಿರುತ್ತೆ. ಆ ಆನಂದ ಅಂತ ಹೇಳ್ತಕ್ಕಂತಹದ್ದು ಮತ್ತು ಬರೆಸುತ್ತೆ. ಆ ಮತ್ತಿನ ಸ್ಥಿತಿಯಲ್ಲಿ ನಿಮಗೆ ಇನ್ನೇನು ಬೇಕು ಮತ್ತೆ? ಇಂತಹ ಸ್ಥಿತಿಯಲ್ಲಿ ಬಾಕಿ ಉಳಿದ ಕರ್ಮಗಳೆಲ್ಲ ಬಿದ್ದು ಹೋಗ್ಬಿಡುತ್ತವೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಬಳಿಕ ಒಂದು ಮಾತನ್ನು ಹೇಳ್ತಾರೆ, ಜನ ಹಣಕಾಸುಗಳಿಗಾಗಿ ವ್ಯಾಜ್ಯ ಗೆಲ್ಲುವುದಕ್ಕಾಗಿ ಪೂಜಾದಿ ಕರ್ಮಗಳಲ್ಲಿ ತೊಡಗುತ್ತಾರೆ, ಇದು ಒಳ್ಳೇದಲ್ಲ ಅಂತ. ಆಗ ಒಬ್ಬ ಭಕ್ತ ಹೇಳ್ತಾನೆ, ಹಣಕಾಸುಗಳಿಗಾಗಿ ಪ್ರತಿಯೊಬ್ಬನೂ ಪ್ರಯತ್ನ ಮಾಡ್ತಾ ಇದ್ದಾನೆ ಸ್ವಾಮಿ, ನೋಡಿ ಕೇಶವಸೇನನ್ನು ಕೂಡ ಹೇಗೆ ತನ್ನ ಮಗಳನ್ನ ರಾಜನಿಗೆ ಕೊಟ್ಟು ಮದುವೆ ಮಾಡಿದ. ಅಂದ್ರೆ ಶ್ರೀಮಂತರ ಸಂಪರ್ಕವನ್ನು ಅವನು ಅಪೇಕ್ಷಿಸಿದ ಅಂತನ್ನುವ ದೂರನ್ನ ಅಲ್ಲಿ ಇಡ್ತಾನೆ ಆತ. ಬ್ರಾಹ್ಮ ಸಮಾಜದವನು, ಬ್ರಾಹ್ಮ ಸಮಾಜದವರು ಆ ಬಗೆಯ ಶ್ರೀಮಂತರು ಬಡವರು ತಿಳ್ತಕ್ಕಂತಹ ತಾರತಮ್ಯವನ್ನು ತೋರದೆ, ವರದಕ್ಷಿಣೆ ಇತ್ಯಾದಿಗೆಲ್ಲ ಆಸೆ ಪಡದೆ ಅತ್ಯಂತ ಸಹಜವಾದಂತಹ ಜೀವನ ನಡೆಸಬೇಕು ಅಂತೇಳಿ ಏನು ಕರಾರು ಮಾಡಿಕೊಂಡಿರ್ತಾರೆ. ಆದರೆ ಒಬ್ಬ ರಾಜ ತನ್ನ ಮಗಳನ್ನು ಕೊಡಬೇಕು ಅಂತ ಕುಚ್ ಬಿಹಾರಿನ ರಾಜ ಈ ಕೇಶವಚಂದ್ರ ಸೇನನ ಸಂಬಂಧವನ್ನು ಬೆಳೆಸೋದು ತಾನೇ ಮುಂದೆ ಬರ್ತಾನೆ. ಇವನು ತನ್ನ ಬ್ರಾಹ್ಮ ಸಮಾಜದ ನಿಯಮಾವಳಿಗಳನ್ನೆಲ್ಲ ಮೀರಿ ತನ್ನ ಮಗಳನ್ನು ಕೊಡ್ತಾನೆ. ಅದು ದೊಡ್ಡ ಗಲಾಟೆ ಕಾರಣ ಆಗುತ್ತೆ, ಅವನ ಸಂಘವನ್ನೇ ಬಿಟ್ಟು ಹೋಗ್ಬಿಡ್ತಾರೆ ಎಲ್ರು, ಎಷ್ಟೋ ಜನ ನೋಡಿದ್ರ. ಆದರ್ಶ ಪರಿಪಾಲನೆ ಅಂತ ಹೇಳ್ತಕ್ಕಂತಹದ್ದನ್ನ ನಾಯಕನಾದವನು ಪರಿಪಾಲಿಸಿಕೊಂಡು ಬರದೇ ಹೋದ್ರೆ ಅವರ ಅನುಯಾಯಿಗಳು ಅವನನ್ನು ಬಿಟ್ಟು ಬಿಡ್ತಾರೆ. ನಾಯಕ 100ಕ್ಕೆ 100 ಆದರ್ಶವನ್ನು ಪರಿಪಾಲಿಸಿಕೊಂಡು ಬರಬೇಕಾಗುತ್ತೆ. ಈ ಭಕ್ತ ಏನ್ ಹೇಳ್ತಾನೆ, ಹಣಕಾಸುಗಳಿಗಾಗಿ ಪ್ರತಿಯೊಬ್ಬನೂ ಪ್ರಯತ್ನ ಮಾಡ್ತಾ ಇದ್ದಾನೆ, ಹಾಗಿರುವಾಗ ನೀವು ದೇವರನ್ನ ಕೇಳ್ಕೊಳ್ಬಾರ್ದು, ತಿರುಪತಿಗೆ ಹೋಗಬಾರ್ದು, ಹುಂಡಿಗೆ ಹಾಕಬಾರ್ದು, ಹೆಚ್ಚು ಹಣ ಕೇಳಬಾರ್ದು, ಸತ್ಯನಾರಾಯಣ ವ್ರತ ಮಾಡಬಾರ್ದು ಅಂತ ಹೇಳಿದ್ರೆ ಹೇಗಾಗುತ್ತೆ ಅಂತನ್ನುವ ಅರ್ಥದಲ್ಲಿ ಆ ಮಾತನ್ನು ಹೇಳ್ತಾನವನು. ಆದರೆ ಇಲ್ಲಿ ಶ್ರೀರಾಮಕೃಷ್ಣ ಮುಂದುವರಿಸಿದ ಸ್ವಾರಸ್ಯಕರವಾದ ಮಾತನ್ನೊಂದನ್ನು ಹೇಳ್ತಾ ಇದ್ದಾರೆ. ಕೇಶವಸೇನನ ವಿಚಾರವೇ ಬೇರೆ. ಯಾರು ನಿಜವಾದ ಭಕ್ತನೋ ಆತ ಪ್ರಯತ್ನ ಮಾಡದೇ ಇದ್ರೂ ಭಗವಂತ ಆತನ ಅವಶ್ಯಕತೆಗಳನ್ನೆಲ್ಲ ದೊರಕಿಸಿ ಕೊಟ್ಟು ಬಿಡ್ತಾನೆ ಅಂತ. ಬಹಳ ಗಮನೀಯವಾದಂತಹ ಒಂದು ಮಾತಿದು. ಯಾವ ಯಾವ ಆದರ್ಶಗಳನ್ನ ಪಾಲಿಸಿಕೊಂಡು ಬರಬೇಕು ಅಂತ ಆ ಕೇಶವಚಂದ್ರ ಸೇನ ಬಾಕಿ ಉಳಿದಂತಹ ಸಂಗಡಿಗಳೊಡನ್ನು ಒಪ್ಪಂದ ಮಾಡಿಕೊಂಡಿದ್ನೋ ಅದನ್ನ ಮುರಿದಿದ್ರು ಕೂಡ, ಮುರಿದು ಬಾಕಿ ಉಳಿದವರೆಲ್ಲ ಅವನನ್ನು ತ್ಯಜಿಸಿ ಹೊರಟು ಹೋಗಿದ್ರು ಕೂಡ ಶ್ರೀರಾಮಕೃಷ್ಣರು ಮಾತ್ರ ಅವನನ್ನು ಸ್ವೀಕರಿಸಿಬಿಟ್ಟಿದ್ದಾರೆ. ಯಾರು ಅಪ್ಪಟ ಆದರ್ಶವಾದಿಯೋ, ಯಾರು ಕಾಮಕಾಂಚನದ ವಿಷಯದಲ್ಲಿ, ಮುಖ್ಯವಾಗಿ ಕಾಂಚನದ ವಿಷಯದಲ್ಲಿ ತೀಕ್ಷ್ಣವಾದಂತಹ ವ್ರತವನ್ನು ಉಳ್ಳವರಾಗಿದ್ದಾರೋ ಅಂಥವರು ಕೇಶವಚಂದ್ರ ಶ್ರೀಮಂತನ ಸಹವಾಸ ಮಾಡಿದ ಅಂತನ್ನುವ ಕಾರಣದಿಂದ ಬಿಟ್ಟುಬಿಡ್ಬೇಕಾಗಿತ್ತು ಅಲ್ವೇ? ಎಷ್ಟೋ ಜನ ಆ ಪ್ರಶ್ನೆ ಕೇಳಿದವರುಂಟು. ಏನಿದು ಕೇಶವಚಂದ್ರ ಸೇನ? ಒಂದನೇದಾಗಿ ಅವನು 8 ಮಕ್ಕಳ ತಂದೆ, ಅಂದ್ರೆ ಪಕ್ಕಾ ಪ್ರಾಪಂಚಿಕತೆ ಅಂತ ಹೇಳ್ತಕ್ಕಂಥದ್ದು ಅವನಲ್ಲಿ ತುಂಬಿಕೊಂಡಿತ್ತು. ಎರಡನೇದಾಗಿ ಸಂದರ್ಭ ಬಂತು ಅಂತ ಹೇಳಿದ್ರೆ ತನ್ನ ಆದರ್ಶವನ್ನು ಕೂಡ ಮರೆತು ಶ್ರೀಮಂತರ ಸಹವಾಸ ಮಾಡೋದಕ್ಕೆ ಮುಂದಾರದಕ್ಕೆ ಅವನು ಸಿದ್ಧನಾಗಿದ್ದಾನೆ ಅಂತ ಹೇಳ್ತಕ್ಕಂಥ ಎರಡು ಮಾತುಗಳಿಗಾಗಿ ಶ್ರೀರಾಮಕೃಷ್ಣ ಅವನನ್ನು ಬಿಟ್ಟುಬಿಡಬೇಕಾಗಿತ್ತು. ಅದು ಬಿಟ್ಟು ಎಳನೀರು ಸಕ್ರಿಯ ನೈವೇದ್ಯವನ್ನು ಕೂಡ ಮಾಡಿ ಅವನ ಕಾಯಿಲೆ ಹೋಗಲಾಡಿಸಿಕೊಳ್ಳಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾರಲ್ಲ ಹೇಗದು ಅಂತ ಕೆಲವರು ಪ್ರಶ್ನೆ ಕೇಳಿದ್ದುಂಟು. ಅದಕ್ಕೆ ಇಲ್ಲಿದೆ ಉತ್ತರ. ಕೇಶವಸೇನ ವಿಚಾರ ಬೇರೆ, ಯಾರು ನಿಜವಾದ ಭಕ್ತನೋ ಆತ ಪ್ರಯತ್ನ ಮಾಡದೇ ಇದ್ರೂ ಭಗವಂತನೇ ಸ್ವತಃ ಆತನ ಅವಶ್ಯಕತೆಗಳನ್ನೆಲ್ಲ ದೊರೆಸಿಕೊಟ್ಬಿಡ್ತಾನೆ. ಕೇಶವಸೇನನ ಯೋಗ್ಯತೆಗೆ ಆ ರಾಜ ಇವನ ಮಗಳನ್ನ ತನ್ನ ಮಗನಿಗೆ ತಗೊಳ್ತಕೊಳ್ಳತಕ್ಕಂಥದ್ದಲ್ಲ. ಅಂಥದ್ರಲ್ಲೂ ಕೂಡ ಆ ರಾಜ ಬಂದಿದ್ದಾನೆ ಅಂತ ಹೇಳಿದ್ರೆ ಏನರ್ಥ? ಭಕ್ತನಾದಂತಹ ಈ ಕೇಶವಚಂದ್ರನಿಗೆ ಭಗವಂತನಿಗೆ ಸ್ವತಃ ಒಲಿದು ಆ ಬಗೆಯ ಸಂಬಂಧವನ್ನು ಏರ್ಪಡಿಸಿದ್ದಾನೆ ಅಂತ ಹೇಳಿದಾಗಾಯ್ತಲ್ಲಿಗೆ. ಶ್ರೀರಾಮಕೃಷ್ಣ ಎಷ್ಟೇ ದೇವರು ಕೇಳಬಾರದು ಅಂತ ಹೇಳಿದ್ರು ಕೂಡ ಅದರ ಅರ್ಥ ಏನು ಅಂತಂದ್ರೆ ನಾವು ಗೋಗರಿಬಾರದು ಅಂತ ಅರ್ಥ. ಈ ಭಿಕ್ಷುಕ ಬುದ್ಧಿ ಹೋಗಬೇಕು ಅಂತ ಶ್ರೀರಾಮಕೃಷ್ಣ ಅಪೇಕ್ಷೆ. ಬೇಡದಿದ್ರೆ ಭಗವಂತನನ್ನೇ ಬೇಡು ಅಂದ್ರೆ ಭಗವಂತ ನೀನೇ ಬೇಕು ಅಂತ ಬೇಡು. ಆಗ ಭಗವಂತನ ಕೈಲಿರ್ತಕ್ಕಂಥ ಹಣ ಕಾಸು ಕೂಡ ನಮ್ದೇ ಆಗುತ್ತಲ್ಲ, ಅದನ್ನು ಹೊಸದಾಗಿ ಕೇಳಬೇಕೇ? ಕಳೆದ ಶನಿವಾರವೇ ನಾನೊಂದು ಮಾತು ಹೇಳಿದ್ದೆ ಅಥವಾ ಬೇರೆ ಇನ್ನೊಂದು ಕಡೆ ಎಲ್ಲ ಹೇಳಿದ್ದೆ ನೆನಪು. ಒಮ್ಮೆ ಹಾಜರ ಬಾಬುರಾಮ್ ಇತ್ಯಾದಿ ಕೆಲವು ಯುವಕರನ್ನೆಲ್ಲ ಕರೆದು ಬಿಟ್ಟಿದ್ದೆ. ಹೇಳ್ತಾ ಇದ್ದೇನೆ, ಏನ್ರೋ ನೀವು ಬುದ್ಧಿಗಿದ್ದಿ ನೆಟ್ಟಿದೆಯಾ ನಿಮಗೆ? ಶ್ರೀರಾಮಕೃಷ್ಣ ಬಳಿಯಲ್ಲಿ ಕೇವಲ ರಸಗುಲ್ಲ ಪೇಡ ಇತ್ಯಾದಿ ತಿಂದುಕೊಂಡು ಖುಷಿಯಾಗಿ ಬಿಟ್ಟಿದ್ದಿರಲ್ಲ, ಅವ್ರ ಹತ್ರ ಎಂತೆಂಥ ಸಿದ್ಧಿಗಳೆಲ್ಲ ಇವೆ, ಆ ಸಿದ್ಧಿಗಳಲ್ಲಿ ಒಂದನ್ನು ಪಡ್ಕೊಂಡ್ರು ಕೂಡ ನೀವು ಲೋಕವಿಖ್ಯಾತರಾಗ್ತೀರಿ ಅಂತ ಸಿದ್ಧಿಯನ್ನು ನೀವು ಅವರಿಂದ ಪಡ್ಕೊಳ್ಳೋದು ಬಿಟ್ಟು ಕೇವಲ ತಿಂಡಿ ತೀರ್ಥ ತಿಂದುಕೊಂಡು ಅಷ್ಟರೊಳಗೆ ಖುಷಿಯಾಗಿದ್ದಿರಲ್ಲ, ಹೋಗಿ ಏನಾದ್ರು ಒಂದು ಸಿದ್ಧಿ ಪಡ್ಕೊಳ್ಳಿ ಅವ್ರ ಹತ್ರ ಅಂತ ಕೇಳಿಕೊಂಡಾಗ ಶ್ರೀರಾಮಕೃಷ್ಣ ಆ ಮಾತನ್ನು ಕೇಳಿಸ್ಕೊಂಡು ಬಾಬುರಾಮ ಇತ್ಯಾದಿ ಆ ಯುವ ಭಕ್ತರ ಬಳಿಗೆ ಬಂದು ಹೇಳ್ತಾರೆ, ಇಂತಹ ಮಾತನ್ನು ಹೇಳ್ತಾರೆ, ಏನ್ರಪ್ಪ ನೀವು ನನ್ನನ್ನು ಏನಾದರೂ ಬೇಡಬೇಕಾಗಿದೆಯೇನೋ? ನೀವೇನಾದರೂ ನನ್ನನ್ನು ಬೇಡ್ತು ಅಂತ ಹೇಳಿದ್ರೆ ನಾನು ಬೇರೆ ನೀವು ಬೇರೆ ಅಂತ ಹೇಳ್ತಕ್ಕಂತ ಭಾವನೆ ಬರೋದಿಲ್ವೇ ಅಲ್ಲಿ? ನಮಗೂ ನಿಮಗೂ ಅಂತರ ಉಂಟಾಗೋದಿಲ್ವೇ ಅಲ್ಲಿ? ನೀವೇನು ಮಾಡಬೇಕು, ನನ್ನೊಂದಿಗೆ ಆತ್ಮೀಯತೆ ಬೆಳೆಸ್ಕೊಳ್ಳಿ, ನಾನು ನಿಮ್ಮವನೇ ಅಂತ ತಿಳ್ಕೊಳ್ಳಿ, ಮತ್ತು ನನ್ನಲ್ಲಿ ಏನೇನು ಆಧ್ಯಾತ್ಮಿಕ ಸಂಪತ್ತೆಲ್ಲ ಇದೆಯೋ ಅದಕ್ಕೆಲ್ಲ ನೀವೇ ಹಕ್ಕುದಾರರಾಗಿಬಿಡಿ. ಯಾವಾಗ ಶ್ರೀರಾಮಕೃಷ್ಣ ನಮ್ಮ ಸ್ವಂತದವರು ಅಂತ ನಾವು ತಿಳ್ಕೊಳ್ತೇವೋ ಅವಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತು ನಮ್ಮದಾಗ್ಬಿಡುತ್ತೆ. ತಂದೆನ ಹೊಸದಾಗಿ ಕೇಳಬೇಕೇನು? ಹೋದ ಕಪಾಟಿನ ಒಂದು ಸ್ವಲ್ಪ ತಗೊಳ್ಳದ ಹೊಟ್ಟ ಏನ್ ಬೇಕಾದ್ರೂ ಮಾಡ ಅಂದ್ರೆ ಎಲ್ಲಾ ತಂದೆ ತಾಯಿಗಳು ಆತರ ಮಾಡೋದಿಲ್ಲ, ಆ ವಿಚಾರ ಬೇರೆ. ಕೆಲವರು ಕೆಲವರು ಅಲ್ಲಲ್ಲಿ ಇರ್ತಾರೆ ಒಬ್ಬೊಬ್ರು, ಅಥವಾ ಇನ್ಮೇಲಾದ್ರೂ ಕೆಲವರು ಆತರ ಆಧಾರು, ಆದ್ರೆ ಆ ಮಕ್ಕಳು ನೋಡ್ಕೊಳ್ಬೇಕು ಅವ್ರು ಎಂಥವ್ರು ಅಂತ. ಇಲ್ಲಿ ದೇವರಿಗೆ ಸಂಬಂಧಪಟ್ಟಂತ ವಿಚಾರ. ದೇವರನ್ನ ಯಾರು ಆತ್ಮೀಯ ಅಂತ ಭಾವಿಸ್ತಾನೋ ಆತ ಎಂಥ ಸದ್ಗುಣ ಸಂಪನ್ನನಾಗಿರ್ಬೇಕು ಆಲೋಚನೆ ಮಾಡಿ ನೋಡಿ. ಆ ಅತೀಂದ್ರಿಯ ಸ್ವರೂಪನಾದಂತಹ ಪರಮಾತ್ಮ, ಅನಂತನಾದಂತಹ ಪರಮಾತ್ಮ, ನಿತ್ಯ ಶುದ್ಧ ಬುದ್ಧ ಮುಕ್ತನಾದಂತಹ ಪರಮಾತ್ಮ, ಅವನೊಂದಿಗೆ ಆತ್ಮೀಯತೆ ಬೆಳೆಸಿಕೊಳ್ಳಬೇಕಾದ್ರೆ ಮನದಲ್ಲಿ ಯಾವ ಬಗೆಯ ದೋಷಗಳು ಇರಬಾರದು. ಕಾಮಕಾಂಚನಾದಿ ಯಾವುದೇ ದೋಷಗಳಿದ್ರೂ ಕೂಡ ನಾವು ಪರಮಾತ್ಮನನ್ನ ಆ ಬಗೆಯ ಆತ್ಮೀಯತೆಯಿಂದ ಕಾಣುವಂತಹ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತೇವೆ. ಮನಸ್ಸು ಹುಳುಕಾಗಿತ್ತಂತಂದ್ರೆ ಕಳ್ಳನ ಮನಸ್ಸು ಹುಳ್ಳುಳ್ಳಿಗೆ ಅಂತ ಒಂದು ಮಾತಿದೆ. ಆ ರೀತಿಯಲ್ಲಿ ಮನಸ್ಸು ಹುಳುಕಾಗಿತ್ತು ಅಂತ ಹೇಳಿದ್ರೆ ಪರಮಾತ್ಮನೊಂದಿಗೆ ಆ ಬಗೆಯ ಆತ್ಮೀಯತೆಯನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದ್ರಿಂದ ಆತ್ಮೀಯತೆಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳಿದ್ರೆ ಏನು ಹೇಳಿದಾಗಾಯ್ತು, ಎಲ್ಲ ಬಗೆಯ ದೈವಿ ಗುಣಗಳನ್ನು ಕೂಡ ಅವನು ತಂದುಕೊಂಡಾಗಾಯ್ತು. ಆಗ ಅವನಲ್ಲದೆ ಈ ಆಧ್ಯಾತ್ಮಿಕ ಸಂಪತ್ತಿಗೆ ಅವನಲ್ಲದೆ ಇನ್ಯಾರು? ಏನ್ ಬೇಕಾದರೂ ನನ್ನಿಂದ ಪಡೆದುಕೊಳ್ಳಿ, ಅಷ್ಟಸಿದ್ಧಿಗಳನ್ನೂ ನೀವು ಪಡೆದುಕೊಳ್ಳಿ, ನನ್ನಿಂದೇನು ಅಭ್ಯಂತರವಿಲ್ಲ, ಆದರೆ ನನ್ನನ್ನು ನೀವು ಆತ್ಮೀಯ ಅಂತ ಭಾವಿಸಬೇಕು ಅಂತ ಹೇಳ್ತಕ್ಕಂಥ ಆ ಮಾತನ್ನು ಹೇಳ್ತಾರೆ. ಆದ್ರಿಂದ ಇಲ್ಲಿ ಕೇಶವ ಸೇನ ಹೇಳ್ತಕ್ಕಂಥವನು ಭಕ್ತ ಅಂತ ಹೇಳಿದ್ರೆ ಏನ್ ಹೇಳಿದಾಗಾಯ್ತು? ಭಗವಂತನೊಂದಿಗೆ ಆತ್ಮೀಯ ಅಂತ ಹೇಳಿದಾಗಾಯ್ತು. ಕೇಶವ ಚಂದ್ರಸೇನ ಬ್ರಾಹ್ಮ ಸಮಾಜದವನಾತ. ಎಷ್ಟೋ ಜನ ಅವನ ಅನುಯಾಯಿಗಳು ಹೇಳಿದ್ದುಂಟು, ಶ್ರೀರಾಮಕೃಷ್ಣನನ್ನ ನೀನು ಇಷ್ಟೊಂದು ಪುರಸ್ಕರಿಸಿದ್ದೆ, ಆದರೆ ನಿನ್ನ ಸಮಾಜಕ್ಕೆ ಮಾಜಿ ಎಲ್ಲ ಬಿದ್ದು ಹೋಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಇವನು ರಾಮಕೃಷ್ಣರ ವಶವಾಗಿದ್ದಾನೆ, ಇವನು ಸ್ವಂತ ಅಸ್ತಿತ್ವ ಹೇಳ್ತಕ್ಕಂಥದ್ದೇನು ಇಲ್ಲ ಅಂತ ಹೇಳ್ತಕ್ಕಂಥ ಭಾವನೆಯಿಂದ ಈ ಬ್ರಾಹ್ಮ ಸಮಾಜ ಬಿದ್ದು ಹೋಗುತ್ತೆ ಕಣೋ, ಆದ್ರಿಂದ ನೀನು ನೇರವಾಗಿ ಸ್ವತಂತ್ರವಾಗಿರಬೇಕು ಅಂತ. ಆದರೆ ಆ ಕೇಶವಚಂದ್ರ ಸೇನಲ್ಲಿ ಎಂಥ ಒಂದು ಸರಳ ಭಾವ ಇತ್ತು ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣರ ಎಲ್ಲ ಸಕಲ ಸದ್ಗುಣಗಳನ್ನ, ಅವರ ಔದಾರ್ಯಾದಿಗಳನ್ನ, ಅವರ ಅವತಾರ ತತ್ವಗಳನ್ನ ಒಪ್ಪಿಕೊಂಡದ್ದಲ್ಲದೆ ಅದನ್ನು ಪ್ರಚಾರ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ಅವನ ಸರಳತೆಯನ್ನ ಸ್ವೀಕಾರ ಮಾಡಿಬಿಟ್ಟಿದ್ದಾರೆ. ಸರಳತೆ ಇದು ಬಹಳ ಮುಖ್ಯ. ಮನಸ್ಸಿನಲ್ಲೊಂದು, ಮಹತ್ನಲ್ಲೊಂದು, ಕೃತಿಯಲ್ಲೊಂದು, ಇದು ಚೋರರ ಲಕ್ಷಣ, ಇದು ವಕ್ರಬುದ್ಧಿಗಳ ಲಕ್ಷಣ. ಮಹಾತ್ಮರ ಲಕ್ಷಣ ಯಾವುದು? ಮನಸ್ಸಿನಲ್ಲೊಂದು, ಮಹತ್ನಲ್ಲೊಂದು, ಕೃತಿಯಲ್ಲೊಂದು. ಮಹಾತ್ಮರದ್ದು ಮನಸ್ಸಿನಲ್ಲೊಂದು, ಮಹತ್ನಲ್ಲೊಂದು, ಕೃತಿಯಲ್ಲೊಂದು. ಚೋರರದ್ದು ಮಹತ್ನಲ್ಲೊಂದು, ಕೃತಿಯಲ್ಲೊಂದು, ಮನಸ್ಸಲ್ಲೊಂದು. ಹಾಗಾದ್ರೆ ಏನು ವ್ಯತ್ಯಾಸ ಆದಾಗಾಯ್ತು? ಈಗ ತೋರಿಸ್ಕೊಡ್ತೀನಿ ವ್ಯತ್ಯಾಸವನ್ನ. ಮಹಾತ್ಮರಲ್ಲಿ, ಮಹಾತ್ಮರದ್ದು ಮನಸ್ಸು ಒಂದು, ಮಾತು ಒಂದು, ಕೃತಿಯೂ ಒಂದು. ಚೋರರದ್ದು ಮನಸ್ಸೇ ಒಂದು, ಮಾತೇ ಒಂದು, ಕೃತಿಯೇ ಒಂದು. ನೋಡಿದ, ಈಗ ಅರ್ಥ ಆಯಿತು ವ್ಯತ್ಯಾಸ ಎಲ್ಲಿದೆ ಅಂತ. ಈ ಬಗೆಯ ಸರಳತೆ ಇತ್ತು ಆ ಕೇಶವಚಂದ್ರ ಸೇನಲ್ಲಿ. ಆ ಸರಳತೆ ಅಂತ ಹೇಳ್ತಕ್ಕಂಥದ್ದು ಹಲವಾರು ಜನ್ಮಗಳ ತಪಸ್ಸಿನಿಂದ ದೊರೆಯುವಂತಹದ್ದು ಅನ್ನೋ ಮಾತನ್ನು ಹೇಳ್ತಾರೆ ಶ್ರೀರಾಮಕೃಷ್ಣ. ಸರಳನಾಗಿದ್ರೆ ಒಂದು ಬಗೆಯ ಬೆಪ್ಪತಕಡಿ ತರ ಕಾಣಬಹುದು ಒಬ್ಬ ಮನುಷ್ಯ. ಬೆಪ್ಪತಕಡಿಯೂ ಬೆಪ್ಪತಕಡಿ ಹಾಗೆ ಕಾಣ್ತಾನೆ, ಈ ಆಧ್ಯಾತ್ಮಿಕ ಶಕ್ತಿಶಾಲಿಯಾದಂತಹ ಸರಳ ವ್ಯಕ್ತಿಯೂ ಒಬ್ಬ ಬೆಪ್ಪತಕಡಿ ಹಾಗೆ ಇರುತ್ತಾನೆ, ಅಥವಾ ಬೆಪ್ಪತಕಡಿ ಹಾಗೆ ಕಾಣಬಹುದು ಅವನು ಅಷ್ಟೇನೆ. ಆದರೆ ಆ ಸರಳತೆ ಹೇಳ್ತಕ್ಕಂಥದ್ದು ಭಗವಂತನಿಂದ ವಿಶೇಷವಾಗಿ ಆಧರಿಸಲ್ಪಡುವಂತಹದ್ದು. ನಮಗೂ ಕೂಡ ಒಂದು ಎರಡು ವರ್ಷದ ಮಗುನ, ಅಥವಾ ಒಂದೂವರೆ ವರ್ಷದ ಮಗು, ಎರಡು ವರ್ಷಕ್ಕೆ ಆಗಲೇ ಮಾಯೆ ಕೌದ್ಕೊಂಡು ಬಿಟ್ಟಿರುತ್ತೆ. ಆ ಒಂದು ವರ್ಷದ ಮಗುನ ನಾವೆಷ್ಟು ಸಹಜವಾಗಿ ಸ್ವೀಕರಿಸುತ್ತೇವೆ, ಅದರ ಬಗ್ಗೆ ಅದನ್ನು ನೋಡಿದ ತಕ್ಷಣವೇ ನಮ್ಮ ಮನಸ್ಸಲ್ಲಿ ಏನೋ ಒಂದು ಬಗೆಯ ಆನಂದ ಉಂಟಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸರಳತೆಯಲ್ಲಿ, ಸರಳತೆ ಅಂತ ಹೇಳತಕ್ಕಂತಹದ್ದು ಅಜ್ಞಾನವಶದಿಂದ ಉಂಟಾಗಿದೆ. ಅಲ್ಲಿ ಜ್ಞಾನಿಯ ಸರಳತೆಗೂ ಮಗುವಿನ ಸರಳತೆಗೂ ಇರತಕ್ಕಂಥ ವ್ಯತ್ಯಾಸ ಅದು. ಜ್ಞಾನಿಯಲ್ಲಿ ಜ್ಞಾನದಿಂದ ಸರಳತೆ ಉಂಟಾಗಿದ್ರೆ, ಮಗುವಿನಲ್ಲಿ ಅಜ್ಞಾನದಿಂದ ಸರಳತೆ ಉಂಟಾಗಿದೆ. ಆದರೆ ಆ ಸರಳತೆಯ ಆಸ್ವಾದವನ್ನ ಸಕಲರು ಮಾಡಿಕೊಳ್ತಾ ಇರ್ತಾರೆ. ಆದ್ರಿಂದ ಯಾರಾದರೂ ಕೋಪಿಸಿಕೊಂಡ್ರೆ ಮನೆಯಲ್ಲಿ, ಅವ್ರ ಮನೆಯಲ್ಲಿ ಏನಾದ್ರೂ ಪುಟ್ಟ ಮಗು ಇತ್ತು ಅಂತ ಹೇಳಿದ್ರೆ, ಆ ಕೋಪಿಸಿಕೊಂಡವ್ರ ಕೈನ ಮೇಲೆ ಈ ಮಗುವನ್ನು ಇಟ್ಬಿಡಿ, ತಕ್ಷಣ ಕೋಪ ಎಲ್ಲ ಮರ್ತೋಗ್ಬಿಟ್ಟು ಮನುಷ್ಯ ಸರಳ ಆಗಿಬಿಡ್ತಾನೆ. ಆದ್ರಿಂದ ನಾವು ಆ ರೀತಿಯಲ್ಲಿ ಮಗುವಿನಂತ ಆದಾಗ ಭಗವಂತ ಅವನೆಂಥ ಉಗ್ರ ನರಸಿಂಹನೆಯಾಗಿದ್ರು ಕೂಡ ನಮ್ಮ ಪಾಲಿಗೆ ಅವನು ಲಕ್ಷ್ಮೀ ನರಸಿಂಹನಾಗ್ತಾನೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ಕೇಶವನ ವಿಚಾರದಲ್ಲಿ ಅಂತಹ ಸಲಿಗೆಯನ್ನು ಇಟ್ಟಿದ್ದಾರೆ. ಅವನು ಭಗವದ್ ಭಕ್ತ, ಆದ್ರಿಂದ ಅವನಿಗೆ ರಾಜನ ಆಶ್ರಯವೇ ಆಗಲಿ, ಇನ್ಯಾವುದೇ ಬಗೆಯ ಐಶ್ವರ್ಯ ಆಗಲಿ, ಅದೆಲ್ಲ ಭಗವಂತನಿಂದಲೇ ಸ್ಯಾಂಕ್ಷನ್ ಆದದ್ದು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾರೆ. ಬಳಿಕ ಇನ್ನೊಂದು ಮಾತನ್ನು ಹೇಳ್ತಾರೆ, ಯಾರು ನಿಜವಾಗಿಯೂ ರಾಜನ ಮಗನೋ ಆತನಿಗೆ ತಿಂಗಳು ತಿಂಗಳ ಭತ್ಯ ತಾನಾಗಿಯೇ ದೊರೆಯುತ್ತದೆ. ಬಹಳವಾಗಿ ದುಡಿದು ದಾಸತ್ವ ಮಾಡಿ ಹಣ ಸಂಪಾದಿಸ್ತಾರಲ್ಲ ಅಂತ ವಕೀಲ ಮುಂತಾದವರ ವಿಷಯವಾಗಿ ನಾನು ಹೇಳ್ತಾ ಇಲ್ಲ. ವಕೀಲರು ಬಹಳ ಶ್ರೀಮಂತರಾಗಿರ್ತಾರೆ. ವಕೀಲ ಮುಂತಾದವರು ಅಂತ ಹೇಳಿದ್ರು. ಅದ್ರ ಮುಂತಾದವರು ಅಂದ್ರೆ ಯಾರ್ಯಾರು ಅಂತ ಅವರು ತಗೊಳ್ಬೇಕು. ಆ ರೀತಿಯಲ್ಲಿ ಸುಳ್ಳು ಪಳ್ಳು ಹೇಳಿ ಸಂಪಾದನೆ ಮಾಡತಕ್ಕಂತಹ ವ್ಯಕ್ತಿಗಳ ವಿಚಾರವಾಗಿ ನಾನು ಹೇಳ್ತಾ ಇಲ್ಲ. ಅವರು ಕೂಡ ಶ್ರೀಮಂತರೇನೋ ಆಗಿರಬಹುದು, ಆದರೆ ಅದು ಭಗವಂತನಿಂದ ಬಂದಂತಹ ಶ್ರೀಮಂತಿಕೆ ಅಲ್ಲ. ಆಗರ್ಭ ಶ್ರೀಮಂತ ಭಗವಂತನ ಅನುಗ್ರಹದಿಂದ ಬಂದಂತಹ ಶ್ರೀಮಂತಿಕೆ, ಆ ಕುರಿತಾಗಿ ನಾನು ಹೇಳ್ತಾ ಇದ್ದೇನೆ ಅಂತ ಮಾತು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ತುಂಬಾ ಸ್ವಾರಸ್ಯಕರವಾದಂತಹ ಮಾತು. ಈ ಮಾತಿನ ಆಧಾರದ ಮೇಲೆ ನಾನೊಂದು ಮಾತು ಹೇಳೋದುಂಟು. ಯಾರು ಸದಾಚಾರ ಸಂಪನ್ನರಾಗಿಲ್ಲದೆ ಇದ್ರೂ ಕೂಡ ಸಾಕಷ್ಟು ಶ್ರೀಮಂತರಾಗಿರ್ತಾರೋ ಅವ್ರನ್ನ ಶ್ರೀಮಂತ ಅನ್ನುವ ಹೆಸರಿನಿಂದ ಕರೀಬಾರದು. ಅವ್ರನ್ನ ಕೇವಲ ಹಣವಂತ ಧನವಂತ ಅಂತಷ್ಟೇ ಕರೀಬೇಕು. ಯಾತಕ್ಕೆ ಅಂತ ಹೇಳಿದ್ರೆ ಅವನಲ್ಲಿ ಶ್ರೀ ಅಂದ್ರೆ ಮಂಗಳ, ಮಂಗಳಕರವಾದಂತಹ ಯಾವ ಗುಣನಡತಿಗಳು ಆಚಾರ ವಿಚಾರಗಳು ಅವನ ಮನೆಯಲ್ಲಿ ಆಗಲಿ ಅವನ ಮನದಲ್ಲೇ ಆಗಲಿ ಇಲ್ಲದೇ ಇರೋದ್ರಿಂದ ಅವನು ಕೇವಲ ಧನವಂತ, ಕೇವಲ ಹಣವಂತ ಅಷ್ಟೇನೆ. ಆದರೆ ಯಾರು ಶ್ರೀಮಂತನಾಗಿಯಿದ್ದು ಕೂಡ ಸಕಲ ಸದ್ಗುಣಗಳಿಂದ ಕೂಡಿರ್ತಾನೋ, ಸಕಲ ಸದಾ ಆಚಾರಗಳಿಂದ ಕೂಡಿರ್ತಾನೋ, ಭಗವದ್ಭಕ್ತರಾಗಿರ್ತಾನೋ ಮತ್ತು ಎಲ್ಲ ಸಜ್ಜನರ ಸನ್ಮಾನವನ್ನು ಪಡೆದಿರ್ತಾನೋ ಮತ್ತು ಸಜ್ಜನರನ್ನ ಯಾವನು ಸನ್ಮಾನಿಸ್ತಾ ಇರ್ತಾನೋ ಆತ ನಿಜವಾಗಿಯೂ ಶ್ರೀಮಂತ. ಅವನ ಶ್ರೀಮಂತಿಕೆ ಅಂತ ಹೇಳ್ತಕ್ಕಂತಹದ್ದು ಭಗವಂತನಿಂದ ಅನುಗ್ರಹೀತವಾಗಿ ಬಂದಂತಹ ಶ್ರೀಮಂತಿಕೆ, ಭಗವಂತನ ವರಪ್ರಸಾದ ರೂಪದಿಂದ ಬಂದಂತಹ ಶ್ರೀಮಂತಿಕೆ. ವರಪ್ರಸಾದ ವರದ, ವರದ ಅಂದ್ರೆ ವರ ಕೊಡ್ತಕ್ಕಂಥವನು ಅಂತ ಅರ್ಥ. ಅವನಿಗೆ ನಾವೇನು ಮಾಡಬೇಕು, ನಮಸ್ಕಾರ ಆದಿಗಳನ್ನ ಏನು ಮಾಡಬೇಕು, ಅವನನ್ನು ಪ್ರೇಮಿಸಬೇಕು ಅಂತ ಹೇಳ್ತಕ್ಕಂಥದ್ದೇನಿದೆಯೋ ಅದನ್ನು ಮಾಡಬೇಕು, ಅದನ್ನು ಮಾಡಬೇಕು. ಅವನನ್ನು ಪ್ರೇಮಿಸಬೇಕು, ಅವನನ್ನು ಪ್ರೀತಿಸಬೇಕು, ಅವನನ್ನು ಪೂಜಿಸಬೇಕು ಅಷ್ಟೇ. ಅವನನ್ನು ಬೇಡದಕ್ಕೆ ಹೋಗ್ಬಾರ್ದು. ಯಾತಕ್ಕೆ? ಆ ಭಿಕ್ಷುಕ ಮನೋಭಾವವನ್ನು ಅವನು ಇಷ್ಟಪಡೋದಿಲ್ಲ. ಆದರೆ ಅವನು ವರದ ಹಸ್ತವನ್ನು ಸದಾ ಇಟ್ಟುಕೊಂಡಿದ್ದಾನೆ. ವರದ ಕಂಚಿ, ವರದ ಕಂಚಿ, ವರದ ಅಂತಲೇ ಅವನಿಗೆ ಹೆಸರು. ಕಂಚಿ ಕಾಮಾಕ್ಷಿ, ಕಂಚಿ ದೇವಸ್ಥಾನ, 108 ದೇವಸ್ಥಾನಗಳಿವೆ ಅಲ್ಲಿ. ಕಂಚಿ ವರದಪ್ಪ, ಕಂಚಿ ವರದಪ್ಪ ಅಂತ ಅವನಿಗೆ. ವರದ ಅಂತಂದ್ರೆ ಸಂಸ್ಕೃತ ಶಬ್ದ, ವರದಪ್ಪ ಅಂತ ಹೇಳಿದ್ರೆ ತಮಿಳಲ್ಲೂ ಆಗ್ತದೆ, ಕನ್ನಡದಲ್ಲೂ ಆಗುತ್ತೆ, ಕಂಚಿ ವರದಪ್ಪ ಅಂತ. ಆದರೆ ಈ ಕಂಚಿ ವರದಪ್ಪನ ಸಂಬಂಧಪಟ್ಟಂತೆ ಒಂದು ಸಣ್ಣ ತಮಾಷೆ ಹೇಳ್ಬಿಡ್ತೇನೆ. ಈಗಲೇ ಆ ಕಂಚಿ ದೇವಸ್ಥಾನಕ್ಕೆ ಬಹಳ ಜನ ಭಕ್ತಾದಿಗಳು ಹೋಗ್ತಾ ಇರ್ತಾರೆ. ಹೋಗುವಾಗಲೇ ಹರ್ಚಿಕೊಂಡು ಹೋಗ್ತಾ ಇರ್ತಾರೆ, ಕೂಗ್ತಾ ಹೋಗ್ತಾ ಇರ್ತಾರೆ, ಹೇ ಕಂಚಿ ವರದಪ್ಪ, ಕಂಚಿ ವರದಪ್ಪ, ಕಂಚಿ ವರದಪ್ಪ ಅಂತ. ಈ ತಮಿಳಿನಲ್ಲಿ ಖ ಅಂತ ಹೇಳ್ತಕ್ಕಂಥದ್ದು ಗ ಆಗ್ಬಿಡುತ್ತೆ, ಗ ಅಂತ ಹೇಳ್ತಕ್ಕಂಥದ್ದು ಖ ಆಗ್ಬಿಡುತ್ತೆ. ವ್ಯತ್ಯಾಸ ಏನೂ ಇಲ್ಲ. ಅದು ಅಲ್ಲಿ ಸಾಲಾಗಿ ಇಲ್ಲಿ ಭಿಕ್ಷುಕರೆಲ್ಲ ಕುಳಿತಿರ್ತಾರಲ್ಲ, ಅವರು ಕೂಡ ಅಲ್ಲಿ ಸಾಲಾಗಿ ಭಿಕ್ಷುಕರು ಕುಳಿತಿರ್ತಾರೆ. ಅವರಿಗದು ಗಂಜಿ ವರದಪ್ಪ, ಗಂಜಿ ವರದಪ್ಪ, ಗಂಜಿ ವರದಪ್ಪ ಅಂತ ಕೇಳ್ತಾ ಇರುತ್ತೆ ಕಿವಿಗೆ. ಹಸ್ಕೊಂಡಿರ್ತಾರೆ ಪಾಪ ಭಿಕ್ಷುಕರು. ಇವರು ಗಟ್ಟಿಯಾಗಿ ಹೇಳ್ಕೊಂಡು ಹೋಗ್ತಾ ಇದ್ದರೆ ಅವರು ಎಷ್ಟೋ ಜನ ಕುರುಡರು ಬೇರೆ ಆಗಿರ್ತಾರೆ, ಅವರೆಲ್ಲ ಕೇಳ್ತಾರೆ, ಹೆಂಗೆ ವರದಪ್ಪ, ಹೆಂಗೆ ವರದಪ್ಪ, ಹೆಂಗೆ ವರದಪ್ಪ ಅಂತ. ವರದಪ್ಪ ಅಂತಂದ್ರೆ ತಮಿಳಿನಲ್ಲಿ ಭರತದಪ್ಪ ಅಂತ ಹೇಳಿದಂಗೆ, ಅದಕ್ಕೂ ಕೂಡ ತಮಿಳಿನಲ್ಲಿ ವರದಪ್ಪ ಅಂತಂದ್ರೆ ಭರತದಪ್ಪ ಅಂತ. ಅದು ಕನ್ನಡದಲ್ಲಿ ಆ ಜೋಕ್ ಮಾಡೋಕ್ಕಾಗೋದಿಲ್ಲ, ಅದು ತಮಿಳದು, ತಮಿಳು ಜೋಕ್ ಅದು. ಸಕಂಜಿ ವರದಪ್ಪ, ಅಕಂಜಿ ವರದಪ್ಪ ಅಂತ ಹೇಳಿದ್ರೆ ಹೆಂಗೆ ವರದಪ್ಪ ಅಂತ. ಹೆಂಗೆ ವರದಪ್ಪ ಅಂದ್ರೆ ಎಲ್ಲಿ ಬರ್ತಾ ಇದೆಯಪ್ಪ, ಎಲ್ಲಿ ಬರ್ತಾ ಇದೆಯಪ್ಪ, ಸ್ವಲ್ಪ ನಾವು ಹೋಗಿ ಕೇಳೋಣ ಅಲ್ಲಿ ಅಂತ. ಅಂತೂ ಭಗವಂತ ವರದನಾಗಿದ್ದಾನೆ. ವರ ಪ್ರದಾನ ಮಾಡತಕ್ಕಂತಹದ್ದು ಅವನ ಒಂದು ವರ ಅಥವಾ ಅವನ ಒಂದು ವ್ರತ, ಅವನ ವ್ರತ ಅದು. ಅದರಿಂದ ಎಲ್ಲ ವಿಗ್ರಹಗಳಲ್ಲೂ ಕೂಡ ಒಂದು ಕೈ ಯಾವಾಗಲೂ ಹೀಗಿರ್ತಕ್ಕಂಥದ್ದು ನೋಡ್ತೀರಿ ನೀವು. ಏನು ಚಿಂತೆ ಮಾಡಬೇಡ, ನಾನಿದ್ದೇನೆ ಅಂತ ಅರ್ಥ. ಆದರೆ ತಿರುಪತಿ ವೆಂಕಟರಮಣ ಸ್ವಾಮಿ ಒಂದು ಕೈನ ಕೆಳಗಡೆ ಹೀಗಿಟ್ಕೊಂಡಿದ್ದಾನೆ, ಒಂದು ಕೈ ಮಾತ್ರ ಮೇಲ್ಗಡೆ. ಅದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಇಲ್ಲಿ ಬಂದು ಅಡ್ಡ ಬೀಳು, ಇಲ್ಲಿ ಬಂದು ಅಡ್ಡ ಬೀಳು. ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚಃ, ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಎಲ್ಲ ಇತರ ಆಚಾರ ವಿಚಾರ ಇವುಗಳನ್ನೆಲ್ಲ ಬಿಟ್ಟುಬಿಟ್ಟಿದ್ದೆ, ಇತರ ಸಣ್ಣ ಪುಟ್ಟ ಧರ್ಮಗಳನ್ನೆಲ್ಲ ಬಿಟ್ಟುಬಿಟ್ಟಿದ್ದೆ, ನನ್ನಲ್ಲಿ ಶರಣಾಗತಕ್ಕಂಥ ಮಹಾಧರ್ಮವನ್ನು ಅನುಸರಿಸೋ, ನನಗೆ ಶರಣಾಗೋ. ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚಃ, ನಿನ್ನೆಲ್ಲ ಪಾಪಗಳನ್ನು ಉದುರಿತುಗಳನ್ನು ಹೋಗಲಾಡಿಸಿ ನಿನ್ನನ್ನು ನಾನು ಕಾಪಾಡ್ತೇನೆ. ಶುಚ ಮಾ ಶುಚಃ, ದುಃಖಿಸಬೇಡ ಅಂತ ಹೇಳಿ ಈ ಕೈ ಇಟ್ಟಿದ್ದಾನೆ. ಎಲ್ಲ ಬಗೆಯ ಭರವಸೆಯನ್ನು ಕೂಡ ಅವನು ಆ ಒಂದು ಹಸ್ತದ ಮೂಲಕ ನೀಡ್ತಾ ಇದ್ದಾನೆ. ಆದ್ರೆ ನಾವು ಮಾಡಬೇಕಾದ್ದೇನು ಅಂತನ್ನೋದನ್ನು ಕೂಡ ಇನ್ನೊಂದು ಕೈಯಿಂದ ತೋರಿಸ್ತಾ ಇದ್ದಾನೆ. ನಾವು ಅವನಿಗೆ ಶರಣಾಗಬೇಕು. ಈ ಕೇಶವಚಂದ್ರ ಸೇನ ಆ ರೀತಿಯಲ್ಲಿ ಶರಣಾಗಿದ್ದಾನೆ. ಆದ್ರಿಂದ ಅವನಿಗೆಲ್ಲ ಬಗೆಯ ಅನುಕೂಲತೆಗಳು ಕೂಡ ಭಗವಂತನ ಕೃಪೆಯಿಂದ ಬರ್ತಾ ಇದೆ. ಅದು ಅಲ್ಲದೆ ಆ ಮರಣ ಕಾಲದಲ್ಲಿ ಸ್ವಯಂ ಅವತಾರ ಪುರುಷರಾದಂತಹ ಶ್ರೀರಾಮಕೃಷ್ಣ ಹೋಗಿ ಎಂತಹ ಉಪಚಾರವನ್ನು ಮಾಡಿದ್ದಾರೆ. ಇದನ್ನೆಲ್ಲ ನಾವು ಭಾವಿಸಿ ನೋಡಬೇಕಾಗುತ್ತೆ. ಆದರೆ ಕೇವಲ ಪ್ರಾಪಂಚಿಕ ಮನೋಭಾವದಿಂದ ದರೋಡೆ ರೂಪದಿಂದ ಸಂಪಾದನೆ ಮಾಡತಕ್ಕಂತಹದ್ದು ಇದೆಯಲ್ಲ, ಅದನ್ನ ಅಲ್ಲ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಗೀತೆಯಲ್ಲಿ ಹೇಳಿದೆ ಎದುರುಚ್ಛ ಲಾಭ ಸಂತುಷ್ಟ ಅಂತ. ಎದುರುಚ್ಛ ಲಾಭ ಸಂತುಷ್ಟ ಅಂತಂದ್ರೆ ಭಗವಂತನಲ್ಲೇ ನೆಚ್ಚಿಕೊಂಡಿದ್ದು, ಆ ಭಗವಂತನ ಕೃಪಾ ಪ್ರಸಾದವಾಗಿ ತಾನೇ ತಾನಾಗಿ ಏನೇನು ಬರುತ್ತೋ ಅವುಗಳನ್ನು ಮಾತ್ರ ಅನುಭವಿಸತಕ್ಕಂಥವನೇ ಭಕ್ತ. ಅದೇ ಅವನ ನಿಜವಾದ ಗುಣ ಅಂತ. ಈಗ ಒಬ್ಬ ಭಕ್ತ ಹೇಳ್ತಾ ಇದ್ದಾನೆ, ಮಹಾಶಯರೇ ಈ ಸಂಸಾರದಲ್ಲಿ ಹೇಗಿರಬೇಕು ಅಂತ. ಈ ಮಾತನ್ನು ನಾವು ಹಲವಾರು ಸರ್ತಿ ಇದೇ ಉಪನ್ಯಾಸ ಮಂದಿರದಲ್ಲಿ ಕೇಳಿದ್ದು ಆಯಿತು, ಉತ್ತರವನ್ನು ಪಡೆದಿದ್ದು ಆಯಿತು. ಶ್ರೀರಾಮಕೃಷ್ಣ ಹೇಳ್ತಾರೆ ಕೆಸರು ಮೀನಿನ ಹಾಗಿರಬೇಕು. ಈ ಸಂಸಾರದಲ್ಲಿ ಹೇಗಿರಬೇಕು? ಕೆಸರು ಮೀನಿನ ಹಾಗಿರಬೇಕು ಅಂತ ಅಂದ್ಬಿಟ್ರು. ನಾವು ಇರೋದೇ ಹಾಗೆ, ಈ ಸಂಸಾರ ಕೆಸರಲ್ಲದೆ ಇನ್ನೆಂಥದ್ದು, ಅಲ್ಲಿ ಓಡಾಡ್ತಾ ಇದ್ದೀವಿ ಮೀನಿನ ರೂಪ. ಆದರೆ ಶ್ರೀರಾಮಕೃಷ್ಣ ಮಾತಿನ ಅರ್ಥ ಅದಲ್ಲ. ಹೇಳ್ತಾ ಇದ್ದಾರೆ ಸಂಸಾರದಿಂದ ದೂರ ಹೋಗಿ ನಿರ್ಜನ ಪ್ರದೇಶದಲ್ಲಿ ಭಗವತ್ ಚಿಂತನೆಯನ್ನ ಆಗಾಗ ಮಾಡಿದರೆ ಭಗವಂತನಲ್ಲಿ ಭಕ್ತಿ ಅಂಕುರವಾಗುತ್ತೆ, ಆಗ ಸಂಸಾರದಲ್ಲಿ ನಿರ್ಲಿಪ್ತನಾಗಿ ಇರೋದಕ್ಕೆ ಸಾಧ್ಯವಾಗುತ್ತೆ. ಭಗವಂತನಲ್ಲಿ ಅನುರಕ್ತಿಯಿಂದ ಸಂಸಾರದಲ್ಲಿ ನಿರ್ಲಿಪ್ತಿಯಿಂದ ಇರೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿದರು ಶ್ರೀರಾಮಕೃಷ್ಣ. ಬಳಿಕ ಹೇಳ್ತಾರೆ ಕೆಸರೇನೋ ಇದೆ, ಮೀನು ಅದರಲ್ಲಿ ವಾಸಿಸಬೇಕಾಗಿದೆ, ಆದರೂ ಕೆಸರು ಅದರ ಮೈಗೆ ಅಂಟಿಕೊಳ್ಳೋದಿಲ್ಲ. ಆ ರೀತಿಯ ಮನುಷ್ಯ ಅನಾಸಕ್ತನಾಗಿ ಸಂಸಾರದಲ್ಲಿ ಇರ್ತಾನೆ. ಅನಾಸಕ್ತನಾಗಿ ಇರ್ತಾನೆ ಅಂದರೆ ಇದ್ದು ಇಲ್ಲದವನಂತೆ ಇರ್ತಾನೆ, ಇದ್ದು ಇಲ್ಲದವನಂತೆ ಇರ್ತಾನೆ. ಇದ್ದು ಇಲ್ಲದವನಂತೆ ಇರಬೇಕಾದ್ರೆ ಭಗವದ್ ಅನುರಕ್ತಿ ಉಂಟಾಗಿರಬೇಕು, ಸಂಸಾರದಲ್ಲಿ ವಿರಕ್ತಿ ಉಂಟಾಗಿರಬೇಕು. ಆದರೆ ಸಂಸಾರವನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಎಲ್ಲಿ ಹೋಗ್ತೀರಿ? ಎಲ್ಲಿ ಹೋದರೂ ಅಲ್ಲೇ ಸಂಸಾರ ಇರುತ್ತೆ. ನಾವು ಕೂಡ ಸಂಸಾರ ಬೇಡ ಅಂತ ಬಿಟ್ಟು ಬಂದು ಬಿಡ್ತೀವಿ. ಯಾವ ಸಂಸಾರ ಕಡಿಮೆ ನಮ್ದು? ಸನ್ಯಾಸಿ ಸಂಸಾರ ಇದು ಬಹಳ ದೊಡ್ಡ ಸಂಸಾರ. ನಿಮಗೆಲ್ಲ 3 ಜನ ಮಕ್ಕಳು, ನಮಗೆ 100 ಜನ ಮಕ್ಕಳು. ಅದಾಗಲಿಲ್ಲ, ಇದಾಗಲಿಲ್ಲ, ಆ ಸಂಪಾದನೆ ಆಗಬೇಕು, ಈ ಸಂಪಾದನೆ ಆ ಖರ್ಚಿಗಾಗಬೇಕು, ಈ ಖರ್ಚಿಗಾಗಬೇಕು. ಸಂಪಾದನೆ ಆಗಬೇಕು ಅಂತಿಲ್ಲ, ಖರ್ಚಿಗಾಗಬೇಕಷ್ಟೇನೆ. ಅಂತೂ ಒಂದಲ್ಲ ಒಂದು ತೊಂದರೆಗಳು ಮಠ ಕಟ್ಟಿಕೊಂಡಾಗ ಈ ಸನ್ಯಾಸಿಗಳಿಗೆ ಬಂದ್ಬಿಡುತ್ತೆ. ಇದು ಒಂದು ಬಗೆಯ ಸಂಸಾರ. ಸಂಸಾರವನ್ನು ಬಿಟ್ಟು ಯಾರು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಸಂಸಾರದಲ್ಲಿ ಇದ್ದು ಇಲ್ಲದವರಂತೆ ಇರೋದಕ್ಕೆ ಸಾಧ್ಯವಿದೆ ಮೀನಿನೋಪಾದಿಯಲ್ಲಿ, ಕೆಸರು ಮೀನಿನೋಪಾದಿಯಲ್ಲಿ. ಕೆಸರು ಮೀನನ್ನು ಯಾರ್ಯಾರು ನೋಡಿರ್ತಾರೋ ಅವರಿಗೆ ಮಾತ್ರ ಗೊತ್ತಾಗುತ್ತೆ. ಆ ಕೆಸರಿನಲ್ಲಿ 24 ಗಂಟೆ ಅದು ಇರಲೇಬೇಕಾಗಿದೆ, ಅಲ್ಲೇ ಉಸಿರಾಡ್ಕೊಂಡು ಇರಬೇಕಾಗಿದೆ. ಆದರೆ ಒಂದೇ ಒಂದು ತೊಟ್ಟು ಕೆಸರು ಕೂಡ ಅದರ ಮೈಗೆ ಅಂಟ್ಕೊಂಡಿರೋದಿಲ್ಲ. ಅಷ್ಟೇ ಅಲ್ಲ, ಅದನ್ನು ಇತ್ತ ಕಡೆ ತೆಗೆದಾಗ ಸ್ವಲ್ಪ ಕೂಡ ಲೇಪ ಕೂಡ ಇರೋದಿಲ್ಲ, ಥಳಥಳ ಹೊಳಿತಾ ಇರುತ್ತೆ. ಆಗತಾನೆ ಸ್ನಾನ ಮಾಡಿ ಇತ್ತ ಕಡೆ ಬಂದಂತಹ ಮೀನೋ ಅಂತ ಅನ್ನುವ ರೀತಿಯಲ್ಲಿ ಶುದ್ಧವಾಗಿರುತ್ತೆ ಅದು. ಅಷ್ಟರ ಮಟ್ಟಿಗೆ ನಿರ್ಲಿಪ್ತಿ ಭಾವವನ್ನು ಬೆಳೆಸಿಕೊಳ್ಳೋದಕ್ಕೆ ಸಾಧ್ಯವಿದೆ ಭಗವಂತನಲ್ಲಿ ಅನುರಕ್ತಿಯನ್ನು ತಾಳಿದಾಗ. ಅದಕ್ಕೋಸ್ಕರ ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗಿ ಭಗವಂತನ ಕುರಿತಾಗಿಯೇ ಆಲೋಚನೆ ಮಾಡಿ ಭಗವಂತನ ಸತ್ಯತೆಯನ್ನು ಮನಗಾಣಬೇಕು ಅಂತ. ಆದರೆ ನಾವು ಇಲ್ಲಿರುವಾಗಲೇನೇ ಈ ಜಗತ್ತಿನ ಅಸತ್ಯತೆಯನ್ನ ಅಥವಾ ಅನಿತ್ಯತೆಯನ್ನ ಭಗವಂತನ ಸತ್ಯತೆಯನ್ನ ಮನಗಾಣಬಹುದು. ನಾನು ಕಳೆದ ಶನಿವಾರ ಹೇಳಿದಾಗೇನೇ 4-6 ಜನ ಎದುರುಗಡೆ ಬರ್ತಾ ಇರ್ತಾರೆ ಹೊಸಬರು, ಹೀಗೆ ನೋಡ್ತಾ ಇರ್ತೇನೆ ನಾನು. ಅವ್ರು ಹಾಗೆ ಓಡಾಡ್ತಾರೆ, ಹೀಗೆ ಓಡಾಡ್ತಾರೆ, ಆ ಕಟ್ಟಡ ನೋಡ್ತಾರೆ, ಈ ಕಟ್ಟಡ ನೋಡ್ತಿರ್ತಾರೆ. ಅರೆ ಎಲ್ಲಿ ಹೋಗ್ತಾರೆ ನೋಡೋಣ, ಎಲ್ಲಿ ಹೋಗ್ತಾರೆ ನೋಡ್ತಾನೆ. ಆಮೇಲೆ ಗೇಟ್ವರೆಗೆ ಹೊರಟೋಗ್ಬಿಡ್ತಾರೆ, ಆಮೇಲೆ ಯಾರೂ ಇಲ್ಲ ಅಲ್ಲಿ. ಅಷ್ಟರ ಮಟ್ಟಿಗೆ ಅನಿತ್ಯ. ನಾವು ಕೂಡ ಹಾಗೆ ಬರ ಬಂದ್ವು ಇತ್ತ ಕಡೆ, ಆಮೇಲೆ ಇನ್ನೊಂದು 10-15-20 ನಿಮಿಷ ಆದಮೇಲೆ ಎಲ್ಲ ಹೊರಟೋಗ್ತೇವೆ, ಎಲ್ಲ ಖಾಲಿ. ಈ ಹಾಲ್ ನೋಡಿದ್ರೆ ಖಾಲಿ. ಇಷ್ಟೇ ನಾವು ಸಂಸಾರದಲ್ಲಿ ಇರೋದು ಅಂತಂದ್ರೆ ಇಷ್ಟೇನೆ. ಇರೋದು ಬೇಡವೇ, ಇದ್ಮೇಲೆ ಕೂತ್ಕೊಳ್ಳೋದು ಬೇಡವೇ, ಅದಕ್ಕೆ ಆ ಥರ ಸ್ವಭಾವ ಬೇಡವೇ, ಎಲ್ಲ ವ್ಯವಸ್ಥೆಗಳು ಬೇಕು. ನಾವು ಹೇಗಿದ್ರು ಇದು ಬಿಟ್ಟು ಹೋಗ್ತಕ್ಕಂಥದ್ದು, ಅದರಿಂದ ಹೇಗಿದ್ರೆ ಹಾಗಿರಲಿ ಅಂತೇಳಿ ಹರ್ಕುಲು ಮರ್ಕುಲು ಆಗಿಟ್ಕೊಂಡು ಕೂತು ಆಮೇಲೆ ಬಿದ್ದು ಆಮೇಲೆ ಮೈಯೆಲ್ಲ ಸಾವರಿಸ್ಕೊಂಡು ಆ ರೀತಿಯಲ್ಲಿ ಇರತಕ್ಕಂಥದ್ದಲ್ಲ. ಎಲ್ಲ ಬಗೆಯ ವ್ಯವಸ್ಥೆಯೂ ಇರಬೇಕು, ಆದರೆ ಅದಕ್ಕೆ ಅಂಟ್ಕೊಂಡಿರಬಾರ್ದು. ಕುರ್ಚಿಗೆ ಯಾರಾದರೂ ಅಂಟ್ಕೊಂಡಿರ್ತಾರಿಯೇ? ಯಾವ ಕ್ಷಣದಲ್ಲಿ ಅಂದ್ರೆ ಆ ಕ್ಷಣದಲ್ಲಿ ಎದ್ದು ಹೋಗೋದಕ್ಕೆ ಸಿದ್ಧವಾಗಿರೋದಿಲ್ವೇ? ಆ ರೀತಿಯಲ್ಲಿ ಸಂಸಾರದಲ್ಲಿ ಇರಬೇಕು ಅಂತ ಹೇಳ್ತಕ್ಕಂಥದ್ದು ಶ್ರೀರಾಮಕೃಷ್ಣರ ಬೋಧನೆ. ಪುರಂದ್ರದಾಸರು ಅದನ್ನ ಹಿಂದೆಯೇ ಬಹಳ ಸ್ವಾರಸ್ಯವಾಗಿ ಮಾಡಿದ್ದಾರೆ. ಹಾಗೆ ಇರಬೇಕು, ಹಾಗೆ ಇರಬೇಕು ಸಂಸಾರದಲ್ಲಿ, ಹಾಗೆ ಇರಬೇಕು ಪ್ರಾಚೀನದಲ್ಲಿ, ಹೇಗೆ ಬರೆದಿತ್ತು ಹಾಗೆ ಇರಬೇಕು ಪ್ರಾಚೀನದಲ್ಲಿ, ಹೇಗೆ ಬರೆದಿತ್ತು ಹಾಗೆ ಇರಬೇಕು ಸಂಸಾರದಲ್ಲಿ, ಹಾಗೆ ಇರಬೇಕು. ಪಕ್ಷಿ ಅಂಗಳದಲ್ಲಿ ಬಂದು ಕೂತಂತೆ, ಪಕ್ಷಿ ಅಂಗಳದಲ್ಲಿ ಬಂದು ಕೂತಂತೆ, ಆ ಕ್ಷಣದಲ್ಲಿ ಹಾರಿ ಹೋದಂತೆ, ಹಾಗೆ ಇರಬೇಕು ಸಂಸಾರದಲ್ಲಿ, ಹಾಗೆ ಇರಬೇಕು. ನಾನಾ ಪರಿಯಲಿ ಸಂತೆ ನೆರೆದಂತೆ, ನಾನಾ ಪರಿಯಲಿ ಸಂತೆ ನೆರೆದಂತೆ, ನಾನಾ ಪಂಥವ ಹಿಡಿದು ಹೋದಂತೆ, ಹಾಗೆ ಇರಬೇಕು ಸಂಸಾರದಲ್ಲಿ, ಹಾಗೆ ಇರಬೇಕು. ಮಕ್ಕಳು ಆಡಿ ಮನೆ ಕಟ್ಟಿದಂತೆ, ಮಕ್ಕಳು ಆಡಿ ಮನೆ ಕಟ್ಟಿದಂತೆ, ಆಟ ಸಾಕೆಂದು ಅಳಿಸಿ ಹೋದಂತೆ, ಹಾಗೆ ಇರಬೇಕು ಸಂಸಾರದಲ್ಲಿ, ಹಾಗೆ ಇರಬೇಕು. ವಸತಿ ಕಾರನು ವಸತಿ ಕಂಡಂತೆ, ವಸತಿ ಕಾರನು ವಸತಿ ಕಂಡಂತೆ, ಹೊತ್ತಾರೆದ್ದು ಹೊರಟು ಹೋದಂತೆ, ಹೊತ್ತಾರೆದ್ದು ಹೊರಟು ಹೋದಂತೆ, ಹೊತ್ತಾರೆದ್ದು ಹೊರಟು ಹೋದಂತೆ, ಹಾಗೆ ಇರಬೇಕು ಸಂಸಾರದಲ್ಲಿ, ಹಾಗೆ ಇರಬೇಕು. ಸಂಸಾರ ಪಾಶವ ನೀನೇ ಬಿಡಿಸಯ್ಯ, ಸಂಸಾರ ಪಾಶವ ನೀನೇ ಬಿಡಿಸಯ್ಯ, ಕಂಸಾರಿ ಪುರಂದರ ವಿಠಲರಾಯ, ಹಾಗೆ ಇರಬೇಕು ಸಂಸಾರದಲ್ಲಿ, ಹಾಗೆ ಇರಬೇಕು ಪ್ರಾಚೀನದಲ್ಲಿ, ಹೇಗೆ ಬರೆದಿತ್ತು ಹಾಗೆ ಇರಬೇಕು ಪ್ರಾಚೀನದಲ್ಲಿ ಹೇಗೆ ಬರೆದಿತ್ತು ಹಾಗೆ ಇರಬೇಕು, ಸಂಸಾರದಲ್ಲಿ ಹಾಗೆ ಇರಬೇಕು, ಸಂಸಾರದಲ್ಲಿ ಹಾಗೆ ಇರಬೇಕು, ಸಂಸಾರದಲ್ಲಿ ಹಾಗೆ ಇರಬೇಕು, ಸಂಸಾರದಲ್ಲಿ ಹಾಗೆ ಇರಬೇಕು. ಹಾಗೆ ಇರದೆ ಇನ್ನೇನ್ ತಾನೇ ಮಾಡ್ತೀರಿ? ಮನುಷ್ಯ ಏನ್ ತಾನೇ ಮಾಡ್ಯಾನು? ಏನೋ ಹಾಗೆ ಮಾಡ್ತೇನೆ, ಇಡೀ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿ ಏನೇನೋ ಮಾಡ್ತೇನೆ ಅಂತ ಹೊರಡ್ತಾನು. ಏ ನೀನೇನೋ ಮಾಡೋದು, ಅದಕ್ಕೆ ಬೇರೆ ಜನ ಇದ್ದಾನೆ ಅಂತ ಇವನ್ನ ಕಳಿಸ್ಬಿಡ್ತಾರೆ. ಯಾರು ತಾನೇ ಏನ್ ಮಾಡೋದಕ್ಕೆ ಸಾಧ್ಯ ಈ ಜಗತ್ತಿನಲ್ಲಿ? ಆದರೂ ಏನೋ ಒಂದು ಆಗ್ತಾ ಇದೆಯಲ್ಲ, ಹೇಗೆ ಅದು ನಾನೇ ಮಾಡಿದ್ದು ಅಂತ ಯಾರಾದ್ರೂ ಹೇಳ್ಕೊಡೋಕೆ ಸಾಧ್ಯ ಉಂಟ? ಭಗವಂತ ಬಗೆ ಬಗೆಯಾಗಿ ಯಾರ್ಯಾರಿಂದಲೋ ಏನೇನನ್ನೋ ಮಾಡಿಸ್ತಾ ಇರ್ತಾನೆ. ಒಂದು ವೇಳೆ ಯಾವನೋ ಒಬ್ಬ ನಾನು ಮಾಡೋದಿಲ್ಲ, ಮಾಡಿ ಏನ್ ತಾನೆ ಪ್ರಯೋಜನ ಅಂತ ಅವನು ಸುಮ್ಮನೆ ಕೂತ್ರೆ, ಕೂತ್ಕೋ ನೀನು, ನಾನು ತೋರಿಸ್ತೀನಿ ನಿನಗೆ ಏನೇನು ಮಾಡಬೇಕು ಅಂತ ಅನ್ನೋದನ್ನ ಅಂತ ಇನ್ನು ಹತ್ತಾರು ಜನ ಕರ್ಕೊಂಡು ಬಂದು ಭಗವಂತ ತೋರಿಸ್ಬಿಡ್ತಾನೆ. ಭಗವಂತನ ತಮಾಷೆ ಇದು, ತಮಾಷೆ ನೋಡ್ಕೊಂಡು ಹೋಗೋದಕ್ಕೋಸ್ಕರ ನಾವು ಬಂದವರೇ ವಿನಃ, ಮತ್ತು ಇಲ್ಲಿ ಮಧ್ಯೆ ಮಾವಿನ ಹಣ್ಣನ್ನು ತಿನ್ನೋದಕ್ಕೋಸ್ಕರ ಬಂದವರೇ ವಿನಃ, ಈ ಒಂದು ಸಂಸಾರದಲ್ಲಿ ಸಿಕ್ಕಿಬಿದ್ದು ಒದ್ದಾಡೋದಕ್ಕೋಸ್ಕರ ಅಲ್ಲವೇ ಅಲ್ಲ. ಮಾವಿನ ಹಣ್ಣು ತಿನ್ನತಕ್ಕಂತಹದ್ದು ನಮ್ಮ ಜೀವನದ ಉದ್ದೇಶವೇ ಹೊರತು ಈ ಸಂಸಾರದಲ್ಲಿ ವಿಲಿವಿಲಿ ಒದ್ದಾಡತಕ್ಕಂತಹದ್ದು ಅಲ್ಲವೇ ಅಲ್ಲ. ಕೊನೆಗೆ ಒಂದು ದಿನ ಈ ಒಂದು ಮತ್ತೆ ಶರೀರವನ್ನು ಎಸೆದು ಹೊರಟೋಗ್ಬೇಕಾಗುತ್ತಲ್ಲ. ಎಷ್ಟೇ ಹೋಗಲಾರೆ ಹೋಗಲಾರೆ, ಬೇಕಾದಷ್ಟು ಹಣ ಕೂಡಿಟ್ಟಿದ್ದೇನೆ, ಅದನ್ನೆಲ್ಲ ಅನುಭವಿಸ್ತೇನೆ, ನಾನು ಎಷ್ಟು ಬೇಗ ಹೇಗೆ ಹೋಗೋದಕ್ಕಾಗುತ್ತೆ ಅಂತ ಯೋಚನೆ ಮಾಡಿದ್ರೂ ಕೂಡ ಕೆಲವು ದಿವಸ ಬಿಡ್ತಾನೆ ಹಾಗೆ ಪರಮಾತ್ಮ. ಅವನು ಒದ್ದಾಡ್ಕೊಂಡು ಆ ಕಡೆ ಉಸಿರು ಹೋಗದೆ ಈ ಕಡೆ ಇರೋದಕ್ಕೂ ಸಾಧ್ಯವಾಗದೆ ಆದರೂ ಅನುಭವಿಸಿಯೇವು ಅಂತ ಅವನ ಹತ್ರ ಒಂದು ಶಾಪ ಹಾಕಿಸ್ಕೊಂಡು ಆಮೇಲೆ ಕೊನೆಗೆ ಒಂದು ದಿನ ಸಾಕ ಸಾಕ ಸಾಕು ಅಂತ ಮಾಡಿಸಿ, ಸಾಕು ಸಾಕು ಮಾಡಿಸಿ ಆಮೇಲೆ ಅವನಿಗೆ ಕಲ್ಕೊಳ್ತೀವಿ. ಕೊನೆಗೂ ಒಂದು ದಿನ ಅವನು ಬಿಟ್ಟು ಹೋಗ್ಲೇಬೇಕು, ಇದಕ್ಕೆ ತಯಾರಿ ಮಾಡಿಕೊಡ್ಬೇಕು ಅಂತ ಹೇಳಿ ಇಂದಿನ ಉಪನ್ಯಾಸವನ್ನ ಇಲ್ಲಿಗೆ ಮುಗಿಸಿ ಮುಂದಿನದನ್ನ ಮುಂದಿನ ಶನಿವಾರ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್.